ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ಬೆಳೆಗಳಿಂದ ರೈತರ ಆದಾಯ ಹೆಚ್ಚಿಸುವ ವಿಧಾನ, ಈ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಐಐಎಚ್ಆರ್ನ ವಿಶ್ರಾಂತ ವಿಜ್ಞಾನಿಯಾಗಿರುವ ಹಾಗೂ ಕೃಷಿ ವಿಸ್ತರಣಾ ತಜ್ಞರು ಆಗಿರುವ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪ ಅವ್ರೆ. ಇವತ್ತು ನಮಗೆ ನಮ್ಮ ರೈತ ಬಾಂಧವರಿಗೆ ತೋಟಗಾರಿಕಾ ಬೆಳೆಗಳಿಂದ ಅವರ ಆದಾಯ ಹೆಚ್ಚಿಸುವ ಕುರಿತು ತಾವು ಮಾಹಿತಿಯನ್ನ ನೀಡಬೇಕು. ಯಾವ ತರ ನಮ್ಮ ರೈತರು ಈ ಒಂದು ತೋಟಗಾರಿಕಾ ಬೆಳೆಗಳ ಮೂಲಕ ಹೆಜ್ಜೆ ಹಾಕಿದ್ರೆ ಅವರಿಗೆ ಸುಲಭವಾಗಿ ಆದಾಯ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬಾ ಸಂತೋಷ ಗೌಡ್ರೆ. ಇವತ್ತಿನ ಕಾಲಘಟ್ಟದಲ್ಲಿ ಕೇವಲ ಕೃಷಿ ಎಂದಾಗ ಸಮಗ್ರತೆಯ ಕಡೆಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ. ಜೊತೆಗೆ ಕೃಷಿ ಇವತ್ತು ವಿಸ್ತಾರವಾಗಿ ಬೆಳೆದಿದೆ. ಆ ರೈತನ ದೃಷ್ಟಿಯಲ್ಲಿ ಕೃಷಿ ಅಂದ್ರೆ ಒಂದೇ, ಆದರೆ ವೈಜ್ಞಾನಿಕವಾಗಿ ಅಥವಾ ದೇಶದ ಪ್ರಗತಿಯ ದೃಷ್ಟಿಯಿಂದ ನಾವು ನೀವು ಇಲ್ಲಿ ಒಂದು ಚರ್ಚೆ ಮಾಡೋದಾದ್ರೆ ಕೃಷಿ ಅಗಾಧವಾಗಿ ಬೆಳೆದಿದೆ. ಕೃಷಿಯ ಜೊತೆಗೆ ತೋಟಗಾರಿಕೆ ಕ್ಷೇತ್ರ ಕೂಡ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. ತೋಟಗಾರಿಕೆಯ ಜೊತೆ ಜೊತೆಗೆ ಹೈನುಗಾರಿಕೆ, ಅದೊಂದು ಕ್ಷೇತ್ರ, ಪಶುಸಂಗೋಪನೆ ಒಂದು ದೊಡ್ಡ ಕ್ಷೇತ್ರ. ಅದೇ ರೀತಿ ಮೇವಿನ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಔಷಧೀಯ ಸಸ್ಯಗಳು ಇತ್ಯಾದಿಗಳಿಂದಾಗಿ ಇವತ್ತಿನ ದಿವಸ ಕೃಷಿ, ತೋಟಗಾರಿಕೆ ಇವೆಲ್ಲವುಗಳು ಕೂಡ ಸಮಗ್ರವಾಗಿ ಬೆಳೆದು ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂತಹ ವೈಜ್ಞಾನಿಕ ವಿಧಾನಗಳನ್ನು ರೈತರಿಗೆ ತಿಳಿಸುವಂತಹ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಈ ಕಾರಣಕ್ಕಾಗಿ ಕೃಷಿ ಅನ್ನೋದು ಇವತ್ತಿನ ದಿವಸ ಸಣ್ಣ ಒಂದು ಪದ ಆಗಿ ಉಳಿದಿಲ್ಲ. ಕೃಷಿ ವಿಸ್ತಾರವಾಗಿ ಬೆಳೆದಿದೆ, ಅದೇ ರೀತಿ ಅದರ ಉಪವಿಭಾಗಗಳು ಕೂಡ ವಿಸ್ತಾರವಾಗಿ ಬೆಳೆದಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ರೈತರಿಗೆ ತಕ್ಕ ಮಟ್ಟಿಗೆ ಹೊಲ ಇದೆ, ಭೂಮಿ ಇದೆ, ನೀರಿನ ಸೌಲಭ್ಯ ಇದೆ, ಅಥವಾ ಒಂದು ಮಳೆಗೆ ತಮ್ಮ ಬೆಳೆ ಬೆಳ್ಕೊಳ್ಳೋಷ್ಟು ಸಾಕಾಗುತ್ತೆ. ಅವರು ತಮ್ಮ ಕುಟುಂಬಕ್ಕೆ ಎಷ್ಟು ಬೆಳೆ ಬೇಕೋ ಆ ಬೆಳೆಯನ್ನು ಬೆಳ್ಕೋತಾರೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಅಂದ್ರೆ ಭತ್ತ ಬೆಳೀತಾರೆ ಕೆಲವು ಕಡೆ, ರಾಗಿ ಬೆಳೀತಾರೆ ಕೆಲವು ಕಡೆ, ಗೋಧಿ ಬೆಳೀತಾರೆ ಕೆಲವು ಕಡೆ. ಈ ತರ ಬೆಳೆಗಳನ್ನ ಅವರು ತಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋ ಒಂದು ಸ್ಥಿತಿಯಲ್ಲಿ ಇದ್ದಾರೆ, ಇದ್ರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ಇವರಿಗೆ ಈ ಒಂದು ಏನು ಏಕದಳ ಧಾನ್ಯ ಹೇಳ್ದಲ್ಲ, ಈಗ ಭತ್ತ ಬೆಳೆಯವರಿಗೆ ಅಥವಾ ರಾಗಿ ಬೆಳೆಯವರಿಗೆ, ಇವರಿಗೆ ಇದ್ರ ಬಿಟ್ಟು ಇದನ್ನ ಮಾರ್ಕೊಂಡು ಜಾಸ್ತಿ ಆದಾಯ ಕಳ್ಸಕ್ ಆಗಲ್ಲ. ಸ್ವಲ್ಪ ಅಂದ್ರೆ ಸಾಧ್ಯತೆ ತೀರಾ ಕಡಿಮೆ ಇದೆ. ಯಾಕಂದ್ರೆ ಹೊಲಗಳು ಕಡಿಮೆ ಇರುತ್ತೆ, ತಮ್ಮ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಆದ್ರೆ ಅವರು ಈ ಒಂದು ಏನು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಹೋದ್ರೆ ಅವರಿಗೆ ತಾವು ನಿರೀಕ್ಷಿಸಿದ ಒಂದು ಲಾಭ ತಂದ್ಕೊಡುವಂತ ಬೆಳೆಗಳು ನಮ್ಮ ಹತ್ರ ಸಾಕಷ್ಟು ಇದಾವೆ. ತೋಟಗಾರಿಕೆ ಬೆಳೆಗಳು ತಾವು ಹೇಳ್ದಂಗೆ ಸಣ್ಣದೊಂದು ಅರ್ಧ ಎಕರೆ, ಒಂದು ಕಾಲು ಎಕರೆ ಅಡಿಕೆ ತೋಟ ಇದ್ರೆ ಅವರು ಅಡಿಕೆ ಜೊತೆಗೆ ಉಪಬೆಳೆಗಳು ಈಗ ವಿಳೆದೆಲೆ ಬೆಳಿಬಹುದು, ಅಥವಾ ಇದು ನಿಂಬು ಗಿಡ ಬೆಳಿಬಹುದು, ಅಥವಾ ಇನ್ನೇನೋ ಇನ್ನೇನೋ ಮಾಡ್ಕೋಬಹುದು. ಅದೇ ತರ ಇನ್ನು ಕೆಲವು ಜನ ನುಗ್ಗೆಕಾಯಿ ಗಿಡ ಬೆಳಿಬಹುದು, ಅಥವಾ ಇನ್ಯಾವುದು ಹಣ್ಣಿನ ಪಪ್ಪಾಯಿ ಬೆಳಿಬಹುದು, ಈ ತರ ಬೆಳ್ಕೋಬಹುದು. ಆ ತರ ಯಾವ್ಯಾವುದು ಅವಕಾಶ ಇದೆ ಅದು ಹೇಳಿ. ಖಂಡಿತ. ಈಗ ದ್ವಿದಳ ಧಾನ್ಯಗಳು ಅಥವಾ ಈ ಎಣ್ಣೆಕಾಳು ಬೆಳೆಗಳು ಇದರೆ ತಾವು ರಾಗಿ, ಜೋಳ, ಭತ್ತ ಇತ್ಯಾದಿಗಳ ಬಗ್ಗೆ ತಾವು ಹೇಳಿದ್ರಿ. ಇದೊಂದು ಕೃಷಿಯ ಒಂದು ಭಾಗ, ರೈತನಿಗೆ ಎಷ್ಟು ಬೇಕೋ ಅಷ್ಟನ್ನ ಬೆಳ್ಕೊಳ್ತಕ್ಕಂತಹ ಒಂದು ಸಮಯ ಆಯ್ತು. ಹೌದು, ತೋಟಗಾರಿಕೆಯ ಕಡೆಗೆ ಹೆಚ್ಚು ಗಮನವನ್ನ ತಾವು ಹೇಳಿದಾಗೆ ರೈತ ಅನುಸರಿಸಬೇಕಾಗ್ತದೆ. ಇತರ ಒಂದು ಬೆಳೆಗಳನ್ನ ಆಯಾ ಒಂದು ಕಾಲ, ಪ್ರದೇಶ, ತಾನಿರ್ತಕ್ಕಂತಹ ಒಂದು ವಾತಾವರಣಕ್ಕೆ ಹೊಂದಾಣಿಕೆ ಆಗುವಂತಹ ತೋಟಗಾರಿಕಾ ಬೆಳೆಗಳನ್ನ ತಾವು ಚೆನ್ನಾಗಿ ಹೆಸರಿಸಿದ್ರಿ. ಮೊದಲೇ ತರಕಾರಿಗಳಿವೆ, ಹಣ್ಣಿನ ಬೆಳೆಗಳಿದೆ, ಹೂವಿನ ಬೆಳೆಗಳಿದೆ, ಔಷಧೀಯ ಬೆಳೆಗಳು ಇವೆ, ತಾವು ಹೇಳಿರಿ ಪ್ಲಾಂಟೇಶನ್ ಬೆಳೆಗೆ ಸೇರುವಂತಹ ಅಡಿಕೆ, ತೆಂಗು ಇತ್ಯಾದಿ ಬೆಳೆಗಳಿವೆ. ಇವುಗಳನ್ನ ಆಯಾ ಪ್ರದೇಶಕ್ಕೆ ಹೊಂದಾಣಿಕೆಯಾಗುವಂತೆ ಯಾವ ವಿಧಾನಗಳಿಂದ ನಾವು ಅವುಗಳನ್ನ ಬೇಸಾಯ ಮಾಡಿದ್ರೆ ಆ ಪ್ರದೇಶದಲ್ಲಿ ಆದಾಯವನ್ನ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ ಒಂದು ಭಾಗ ಅದು. ಇನ್ನು ಹೊಸದಾಗಿ ನೆಡತಕ್ಕಂಥವರಿಗೆ ಯಾವ ಬೆಳೆಗಳನ್ನ ಅಳವಡಿಸಬಹುದು ಅನ್ನೋದು ಒಂದು ಭಾಗ ಆಗಿದ್ರೆ, ಈಗಾಗಲೇ ಇರತಕ್ಕಂತಹ ತೋಟಗಾರಿಕೆ ಅಥವಾ ಪ್ಲಾಂಟೇಶನ್ ಬೆಳೆಗಳು ಅಥವಾ ತರಕಾರಿ ಬೆಳೆಗಳಲ್ಲಿ ಇರತಕ್ಕಂತಹ ಪರಿಸ್ಥಿತಿಯಲ್ಲೇ ಲಾಭವನ್ನು ಜಾಸ್ತಿ ಮಾಡತಕ್ಕಂತಹ ವಿಧಾನಗಳು ಆಯಾ ಪ್ರದೇಶಗಳಿಗೆ ಯಾವೆಲ್ಲ ಇವೆ ಅನ್ನೋದ್ರ ಕಡೆಗೆ ನಾವು ಖಂಡಿತ ತಾವು ಕೇಳದಾಗೆ ಗಮನವನ್ನು ನಾವು ಹರಿಸಲೇಬೇಕಾಗ್ತದೆ. ಇಲ್ಲಿ ಪ್ರದೇಶಗಳು ಬಹಳ ಮುಖ್ಯ. ಬಯಲುಸೀಮೆ, ಅರೆ ಮಲೆನಾಡು, ಮಲೆನಾಡು ಪ್ರದೇಶ ಅಥವಾ ಕರಾವಳಿ ಭಾಗ, ಹೀಗೆ ಬಂದಾಗ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಮಹತ್ವ ಇದೆ. 80%ಕ್ಕಿಂತ ಹೆಚ್ಚಾಗಿ ಈ ಮಲೆನಾಡು, ಕರಾವಳಿ ಭಾಗ ಮತ್ತು ಅರೆಮಲೆನಾಡಿನಲ್ಲಿ ತೋಟಗಾರಿಕಾ ಬೆಳೆಗಳೇ ಇರೋದು ತಾವು ಗಮನಿಸಿದ್ದೀರಿ. ಅದರಲ್ಲೂ ನಮ್ಮ ಕರ್ನಾಟಕದಂತಹ ಪ್ರದೇಶದಲ್ಲಿ ವೈವಿಧ್ಯಮಯವಾದಂತಹ ಬೆಳೆಗಳನ್ನು ಬೆಳೀಲಿಕ್ಕೆ, ಅದರಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಕಷ್ಟು ವಿಫುಲವಾದಂತಹ ಅವಕಾಶಗಳು ಇವೆ. ಈಗ ನೀವು ಧಾರವಾಡ ಕಡೆ ಹೋದಾಗ ಹಣ್ಣಿನ ಬೆಳೆಗಳು ಬಂದಾಗ ಅದು ತೋಟಗಾರಿಕಾ ಬೆಳೆ. ಬಾಗಲಕೋಟೆ ಕಡೆಗೆ ಬಂದಾಗ, ನೀವು ಗುಲ್ಬರ್ಗಾ ಹೋದಾಗ, ಕೋಲಾರಕ್ಕೆ ಬಂದಾಗ, ತುಮಕೂರು ಮಂಗಳೂರಿನ ಭಾಗಕ್ಕೆ ನಾವು ಹೋದಾಗ ಆಯಾ ಪ್ರದೇಶಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಈಗ ಕಾಫಿಯನ್ನು ನಾವು ಚಿಕ್ಕಮಗಳೂರು, ಕೊಡಗು ಈ ಭಾಗ ಬಿಟ್ಟು ಮಂಗಳೂರಿನಲ್ಲಿ ಕಾಫಿ ಬೆಳೀರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಅದನ್ನು ಗುಲ್ಬರ್ಗದಲ್ಲಿ ಬೆಳೀರಿ ಅಂತ ಹೇಳಕ್ಕೆ ಆಗೋದಿಲ್ಲ. ಆ ರೀತಿ ಹಣ್ಣಿನ ಬೆಳೆಗಳು ಇವೆ, ತರಕಾರಿ ಬೆಳೆಗಳು ಇವೆ, ಇವೆಲ್ಲವುಗಳ ಜೊತೆಗೆ ಸಾಂಬಾರ ಬೆಳೆಗಳು ಇವೆ, ಪ್ಲಾಂಟೇಷನ್ ಬೆಳೆಗಳು ಇವೆ. ಆ ಕಾರಣದಿಂದಾಗಲೇ ನಾನು ಹೇಳಿದ್ದು, ಯಾವ ಪ್ರದೇಶಕ್ಕೆ ಎಂತಹ ತಂತ್ರಜ್ಞಾನಗಳನ್ನು ಬಳಸ್ಕೊಂಡ್ರೆ ಆ ತೋಟಗಾರಿಕಾ ಬೆಳೆಗಳನ್ನು ಅಳವಡಿಸಿಕೊಂಡಾಗ ಹೆಚ್ಚು ಲಾಭ ಬರ್ತದೆ ಅಂತಕ್ಕಂಥದ್ದು ಅದು ವೈಜ್ಞಾನಿಕವಾದಂತಹ ಒಂದು ತಂತ್ರಾಂಶಗಳು. ಕಾರಣ ಇಷ್ಟೇ. ಈಗ ನಾವು ತೋಟಗಾರಿಕಾ ಬೆಳೆಗಳನ್ನು ನೀವು ಹೇಳಿದ್ರಿ ಕೆಲವನ್ನ, ಹೂವಿನ ಬೆಳೆಗಳು, ತರಕಾರಿ ಬೆಳೆಗಳು, ಪ್ಲಾಂಟೇಷನ್ ಬೆಳೆಗಳು, ಬಹುತೇಕ ಜಾಗದಲ್ಲಿ ನಾವು ತೋಟಗಾರಿಕಾ ಬೆಳೆಗಳನ್ನು ಎಲ್ಲ ಒಂದಲ್ಲ ಒಂದು ತೋಟಗಾರಿಕಾ ಬೆಳೆಯನ್ನು ಒಬ್ಬ ರೈತ, ಕರ್ನಾಟಕದ ರೈತ ಅದರಲ್ಲೂ ಅಳವಡಿಸ್ಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆದರೆ ಯಾವುದು, ಅಲ್ಲಿ ತಳಿಗಳು ಬಹಳ ಮುಖ್ಯ. ಹೂವಿನ ಬೆಳೆಗೆ ಹೋದಾಗ ಹೂವಿನ ತಳಿಗಳು ಬರ್ತವೆ. ಈಗ ಯಾವುದೋ ಒಂದು ಗುಲಾಬಿ ಅಂತ ಹೇಳಿದಾಗ ಯಾವುದೋ ಒಂದು ಗುಲಾಬಿಯನ್ನು ತಂದು ಹಾಕ್ಲಿಕ್ಕೆ ಆಗೋದಿಲ್ಲ. ಗುಲಾಬಿಯಲ್ಲಿ ಹೊಂದಾಣಿಕೆ ಆಗ್ತಕ್ಕಂತಹ ತಳಿ, ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ, ಮಾರುಕಟ್ಟೆಯಲ್ಲಿ ಅದಕ್ಕೆ ಧಾರಣೆ ಸಿಗ್ತಕ್ಕಂಥದ್ದು, ರೈತ ಅಲ್ಲದೆ ನಾವು ಏನು ಗ್ರಾಹಕ ಅದನ್ನು ಬಳಸುವಂತಾಗಿರ್ತಕ್ಕಂಥದ್ದು. ಈಗ 10 ಗುಲಾಬಿ ತಳಿ ಇದೆ ಅಂದರೆ 10 ಕೂಡ ರೈತ ಬೆಳೀಲಿಕ್ಕೆ ಆಗೋದಿಲ್ಲ. ನನ್ನ ಪ್ರದೇಶಕ್ಕೆ ಯಾವುದು ಇದೆ. ಅದೇ ರೀತಿ ತರಕಾರಿ, ಒಂದು ಟೊಮೆಟೊ ತೆಗೆದುಕೊಂಡರೂ ಕೂಡ ತಳಿಗಳಿವೆ. ಯಾವ ಭಾಗಕ್ಕೆ ಯಾವ ಟೊಮೆಟೊ ತಳಿ, ಈಗ ಮೆಣಸಿನಕಾಯಿ ಇದೆ, ಯಾವ ಭಾಗಕ್ಕೆ ಯಾವ ಮೆಣಸಿನಕಾಯಿಯ ತಳಿಯನ್ನು ಹೊಂದಾಣಿಕೆ ಮಾಡಿಕೊಂಡ್ರೆ ಅಧಿಕ ಇಳುವರಿಯನ್ನು ಪಡೆಯಬಹುದು ಅಥವಾ ತಳಿಗಳನ್ನು ಕೂಡ ಹೊಂದಾಣಿಕೆ ಮಾಡಿಕೊಂಡ್ರೆ ರೋಗ ರುಜಿನಗಳಿಂದ ರಕ್ಷಿಸಬಹುದು ಅನ್ನೋದು ಕೂಡ ಬಹಳ ಮುಖ್ಯ. ಈಗ ಕರಾವಳಿ ಅಥವಾ ಮಲೆನಾಡು ಪ್ರದೇಶಕ್ಕೆ ತರಕಾರಿಗಳನ್ನು ನಾವು ಹೊಂದಾಣಿಕೆ ಮಾಡಿದಾಗ, ಈ ಕೋಲಾರ ಅಥವಾ ತುಮಕೂರಿನಲ್ಲಿ ಬೆಳೆಯುವಂಥ ತರಕಾರಿಗಳನ್ನೇ ನಾವು ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಹೊಂದಾಣಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಮೆಣಸಿನಕಾಯಿ ಬೆಳೀಬಹುದು. ಯಾವ ತಳಿ, ಯಾವ ರೋಗ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿ, ಇದನ್ನು ನಾವು ಗಮನಿಸಬೇಕಾ. ಈ ರೀತಿ ಆಯಾ ಪ್ರದೇಶಕ್ಕೆ ಹೊಂದಾಣಿಕೆ ಆಗುವಂತಹ ತೋಟಗಾರಿಕಾ ಬೆಳೆಗಳನ್ನು, ಯಾವ ಬೆಳೆ, ನಾನು ಮೊದಲೇ ಹೇಳಿದೆ ಕಾಫಿಯ ಒಂದು ವಿಷಯದಲ್ಲಿ ಹೇಳೋದಾದರೆ, ಕಾಫಿಯಲ್ಲೂ ಕೂಡ ತಂತ್ರಜ್ಞಾನಗಳಿದೆ. ಮಡಿಕೇರಿ, ಚಿಕ್ಕಮಗಳೂರು, ಶಿವಮೊಗ್ಗದ ಸ್ವಲ್ಪ ಭಾಗ, ಹಾಸನದ ಸ್ವಲ್ಪ ಭಾಗದಲ್ಲಿ ಈ ಕಾಫಿಯನ್ನು ನಾವು ಬೆಳೆಯೋದಾದರೆ ಕಾಫಿಯನ್ನು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಬೇಕು, ಅಲ್ಲಿನ ತಂತ್ರಜ್ಞಾನಗಳು ಏನಿದೆ. ಅದೇ ರೀತಿ ತೆಂಗು ಮತ್ತು ಅಡಿಕೆ, ಕರಾವಳಿ ಭಾಗದ ತೆಂಗು ಮತ್ತು ಅಡಿಕೆಗಳನ್ನು ನಾವು ಈಗ ಚಿತ್ರದುರ್ಗದವರೆಗೂ, ದಾವಣಗೆರೆಯವರೆಗೂ, ತುಮಕೂರು ಈಗಾಗಲೇ ನಾವು ಏನು ಅದರ ಅಡಿಕೆಯನ್ನು ನಾವು ಕಾಣಬಹುದು. ಈಗ ಬಯಲುಸೀಮೆಯಲ್ಲೂ ಕೂಡ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಎಲ್ಲ ತಳಿಗಳು ಒಂದೇ ಆಗಿರೋದಿಲ್ಲ, ಎಲ್ಲ ಬೇಸಾಯ ಪದ್ಧತಿಗಳು ಕೂಡ ಖಂಡಿತ ಒಂದೇ ಆಗಿರೋದಿಲ್ಲ, ಅಡಿಕೆನಲ್ಲೇ ಆಗಿರಲಿ, ತೆಂಗಿನಲ್ಲೇ ಆಗಿರಲಿ, ತರಕಾರಿನಲ್ಲಿ. ಆ ಕಾರಣದಿಂದಲೇ ನಾನು ಹೇಳಿದ್ದು, ಯಾವ ಪ್ರದೇಶಕ್ಕೆ ಯಾವ ತಂತ್ರಜ್ಞಾನಗಳನ್ನು ಆ ಬೆಳೆಯಲ್ಲಿ ನಾವು ಏನು ವೈಜ್ಞಾನಿಕವಾಗಿ ಅಳವಡಿಸ್ಕೊಳ್ಬಹುದು ಅನ್ನೋದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟರೆ ರೈತ ಖಂಡಿತ ಆದಾಯವನ್ನು ತಾವು ಹೇಳಿದಾಗೆ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳಿದೆ. ಜೊತೆಗೆ ಯಾವ ಒಂದು ಸಮಗ್ರ ಬೇಸಾಯ ಪದ್ಧತಿ, ತೆಂಗು ಆಧಾರಿತ ಸಮಗ್ರ ಬೇಸಾಯ ಪದ್ಧತಿ, ಮಾವು ಆಧಾರಿತ ಬೇಸಾಯ ಪದ್ಧತಿ. ಮಾವು ಇವತ್ತಿನ ದಿವಸ ತಾವು ಗಮನಿಸಿದಿರಿ, ಬೆಳಗಾಮನಲ್ಲೂ ಇದೆ, ಧಾರವಾಡದಲ್ಲೂ ಇದೆ ಮಾವು, ಕೊಪ್ಪಳದಲ್ಲೂ ಇದೆ, ಜೊತೆಗೆ ಕೋಲಾರ ಮತ್ತು ರಾಮನಗರದಲ್ಲಿ ನಾವು ಗಮನಿಸೋದಾದರೆ ಮಾವು ಒಂದೇ ಬೆಳೆ ಸಾಕೆ ಅಥವಾ ಒಂದೇ ತಳಿ ಸಾಕ ಅಲ್ಲ. ಮಾವು ಆಧಾರಿತ ಬೆಳೆ ಪದ್ಧತಿಗಳ ಕಡೆಗೆ ರೈತ ಗಮನವನ್ನು ಹರಿಸಲೇಬೇಕಾಗ್ತದೆ. ತಾವು ಹೇಳಿದ್ರಿ 1/2 ಎಕರೆಯ ರೈತ, 1 ಎಕರೆಯ ರೈತ, 10 ಎಕರೆಯ ರೈತ ಇರಬಹುದು ಮಾವನ್ನ ಬೆಳೀತಕ್ಕಂಥದ್ದು. ಅದರಲ್ಲಿ ನಾನು ಇರತಕ್ಕಂಥ ಯೂನಿಟ್ ಏರಿಯಾದಲ್ಲಿ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾನು ಮಾವಿನ ಜೊತೆ ಜೊತೆಗೆ ಆದಾಯವನ್ನು ಜಾಸ್ತಿ ಮಾಡಲಿಕ್ಕೆ ಇತರ ಏನು ಬೆಳೆಗಳನ್ನು ಹೊಂದಾಣಿಕೆ ನಾನು ಮಾಡಬಹುದು, ಅಲ್ಲಿ ತರಕಾರಿನ ಅಥವಾ ಇತರ ಹಣ್ಣಿನ ಬೆಳೆನ ಅಥವಾ ಇತರ ಯಾವುದಾದ್ರೂ ಇತರೆ ಬೇಸಾಯ ಪದ್ಧತಿಯನ್ನು ಅಳವಡಿಸೋದಾದ್ರೆ ಆದಾಯ ಡಬಲ್ ಮಾಡ್ಕೊಳ್ಬಹುದು. ನಾನು ಯಾವಾಗ ಪ್ರಧಾನವಾಗಿ ಇರತಕ್ಕಂಥ ಬೆಳೆಯನ್ನು ಆಧಾರವಾಗಿ ಇಟ್ಟುಕೊಂಡು ಆ ಬೆಳೆಯಲ್ಲಿ ಆದಾಯ ಮತ್ತು ಇಳುವರಿ ಕಡಿಮೆ ಆಗದಂತೆ ನೋಡಿಕೊಂಡು, ಉದಾಹರಣೆ ಮಾವು, ಮಾವಿನಲ್ಲಿ ಇಳುವರಿ ಕಡಿಮೆ ಆಗದಂತೆ ನೋಡಿಕೊಂಡು ಉಳಿದಂತಹ ಜಾಗದಲ್ಲಿ ಇತರ ಬೆಳೆಗಳನ್ನು ಹೂಡಿಕೆ ಮಾಡೋದಿದೆಯಲ್ಲ ತಿಮ್ಮಪ್ಪ ಗೌಡ್ರೆ, ಅದು ರೈತನ ಒಂದು ಜಾಣ್ಮೆ ಆಗಬೇಕಾಗ್ತದೆ. ಆ ಕಾರಣದಿಂದಲೇ ನಾವು ರೈತನ ಆದಾಯವನ್ನು ದ್ವಿಗುಣ ಮಾಡಬೇಕಾದ್ರೆ ಬೆಳೆ ಪದ್ಧತಿಗಳನ್ನು ಆಧರಿಸಬೇಕು. ಈಗಾಗಲೇ ನಿಮ್ಮ ಜಾಗಕ್ಕೆ ಆಯ್ಕೆ ಮಾಡಿರತಕ್ಕಂಥ ಬೆಳೆಗಳು, ಏನು ತೋಟಗಾರಿಕಾ ಬೆಳೆ ಇದೆ ಅದರಲ್ಲಿ ಉತ್ಪನ್ನವನ್ನು ಜಾಸ್ತಿ ಮಾಡ್ತಾ ಜಾಗವನ್ನು ಬಳಸ್ಕೊಂಡು ಯಾವ ಬೆಳೆ ಪದ್ಧತಿಗಳನ್ನು ಅಳವಡಿಸಿದ್ರೆ ಸಾಧ್ಯ ಅನ್ನೋದಕ್ಕೆ ನಿಖರವಾದಂತಹ ವೈಜ್ಞಾನಿಕವಾದಂತಹ ಮಾಹಿತಿ ಇದೆ ನಮ್ಮಲ್ಲಿ. ಇದು ಕೂಡ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಸಮಯಕ್ಕೆ ತಕ್ಕಾಗೆ ನಿರೀಕ್ಷೆ ಮಾಡಿ ರೈತರು ತಮ್ಮ ಬೆಳೆನ ಬೆಳೆಕೋತ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಈಗ ನೀವು ಹೇಳ್ದಾಗೆ ಕೆಲವೊಂದ್ ಕಡೆ ಮಾವು ಬೆಳೆಗೆ ಜಾಸ್ತಿ ಅವಕಾಶ ಇದೆ, ಅಲ್ಲಿ ಇರ್ಲಿ ಅದು ಅವ್ರದ್ದು, ಇದು ನಿಮ್ಗೆ ಹೂವಿನ ಬೆಳೆ ಬೆಳ್ಕೋಬಹುದಲ್ಲ, ನೀವು ಸೇವಂತಿ ಹೂವು ಬೆಳೆಬಹುದು, ಸಾಕಷ್ಟು ಹೂವುಗಳು ನೀವು ಬೆಳ್ಕೋಬಹುದು. ಆದ್ರೆ ತಾವು ಹೂವಿನ ಜಾಸ್ತಿ ಬೇಡಿಕೆ ಯಾವ ಸಂದರ್ಭದಲ್ಲಿ ಇರ್ತದೆ ಅದನ್ನ ನಿರೀಕ್ಷೆ ಮಾಡಿ ನೀವು ಬೆಳ್ಕೋಬೇಕು. ಖಂಡಿತ, ಯಾಕಂದ್ರೆ ಹೂವಿಗೆ ದೊಡ್ಡ ಮಾರುಕಟ್ಟೆ ಇದೆ. ಆದ್ರೆ ಕೆಲವೊಂದ್ ಕಡೆ ಹೂವೇ ಸಿಗಲ್ಲ, ತೀರಾ ಸಿಗೋದೇ ಇಲ್ಲ, ಹೂವಿಲ್ದೆ ಬಹಳ ಕೊರತೆ ಉಂಟಾಗಿ ಕೆಲವೊಂದ್ ಕಾರ್ಯಕ್ರಮಗಳು ಅಗ್ದಿ ಏನು ಸಣ್ಣ ಪ್ರಮಾಣದಲ್ಲಿ ನಡೆದು ಹೋಗ್ಬಿಡ್ತವೆ. ಹೂವು ನಮ್ಮ ಸಂಸ್ಕೃತಿಯಲ್ಲಿ ದೊಡ್ಡ ಒಂದು ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಹೂವು ಬೆಳೆಯಲಿಕ್ಕೆ ಕೆಲವೊಬ್ರಿಗೆ ತುಂಬಾ ಅವಕಾಶ ಇರುತ್ತೆ. ಅದೇ ತರ ತರಕಾರಿ ಕೂಡ, ತರಕಾರಿಗೆ ಇವತ್ತು ದಿನನಿತ್ಯದಲ್ಲಿ ಅದು ಇಲ್ಲ ಅಂದ್ರೆ ಆಗಲ್ಲ. ಹೂವಿನ ಹೇಗೆ ಮಹತ್ವ ಇದೆ, ಹೂವಿಗೆ ಪೂಜೆಗೆ ಹೇಗೆ ಹೂವಿನ ಅವಶ್ಯಕತೆ ಇದು, ತರಕಾರಿಗೂ ಕೂಡ ಸಾಕಷ್ಟು ತರಕಾರಿ ಬೆಳೆಯಕ್ಕೆ ಇವತ್ತು ಅವಕಾಶ ಇದೆ. ನೀವು ಮೆಣಸಿನಕಾಯಿ ತಗೊಳ್ರಿ, ಹಸಿ ಮೆಣಸಿನಕಾಯಿ ಇಲ್ಲ ಅಂದ್ರೆ ಆಗಲ್ಲ, ಕರಿಬೇವು ಆಗಲ್ಲ, ನಿರಂತರವಾಗಿ ಈರುಳ್ಳಿ, ಉಳ್ಳಾಗಡ್ಡೆ, ನೀರುಳ್ಳಿ ಅಂತೇವೆ ನಾವು, ಅದು ಬೇಕೇ ಬೇಕು. ಅದೇ ರೀತಿ ಆಲೂಗಡ್ಡೆ, ಆಲೂಗಡ್ಡೆ ಇದಾಯ್ತು. ಇದ್ರ ಜೊತೆಗೆ ನೀವು ಗಡ್ಡೆ ಗೆಣಸುಗಳು ಭೂಮಿ ಒಳಗೆ ಬೆಳೆಯಂತದ್ದು ಬರೀ ನಾವು ಆಲೂಗಡ್ಡೆ ಅಷ್ಟು ಗೊತ್ತಿದೆ, ಈಗ ಉಳಿದ ಗೆಡ್ಡೆಗಳ ಬಗ್ಗೆ ಯಾಕೆ ಮಹತ್ವ ಕೊಡಬಾರದು? ಇದು ಕೂಡ ನಮ್ಮ ಆಹಾರದ ಉತ್ಪಾದನೆಗೆ ದೊಡ್ಡ ಕೊಡುಗೆ ಕೊಡ್ತಾ ಇದೆ. ಈಗ ಗಡ್ಡೆ ಗೆಣಸುಗಳು ಮಲೆನಾಡು ಭಾಗದಲ್ಲಿ ಗಡ್ಡೆ ಗೆಣಸುಗಳು ದೊಡ್ಡ ಪ್ರಮಾಣದಲ್ಲಿ ತುಂಬಾ ಅಗಾಧವಾಗಿರುತ್ತೆ. ಸೊ ಕಾಡಿನಲ್ಲಿ ಸಿಗುವಂತ ವಸ್ತುಗಳು ಅವು ಬೇರೆ. ಈಗ ದಾಲ್ಚಿನಿ, ಜಾಯಿಕಾಯಿ ಮತ್ತೆ ಲವಂಗ ಇವೆಲ್ಲ ಅಲ್ಲಿ ಬರುತ್ತೆ. ಆದ್ರೆ ಉಳಿದ ಕಡೆ, ಈಗ ಬೇರೆ ಕಡೆ ಅಲ್ಲಿ ಬೆಳೆದಿದ್ದಂತ ಕಡೆ ನೀವು ನಿಂಬು ಗಿಡ ಬೆಳಿಬಹುದು, ಅದೇ ತರ ದಾಳಿಂಬೆ ಬೆಳಿಬಹುದು, ಪೇರ್ಲೆ ಹಣ್ಣು ಬೆಳಿಬಹುದು, ಸಾಕಷ್ಟು ಅವಕಾಶ ಇರುತ್ತೆ. ಇವೆಲ್ಲ ಬೆಳಕೊಂತ ಹೋದಾಗ ನೀವು ನಿರೀಕ್ಷೆ ಮಾಡಿ ಬೆಳಿಬೇಕು. ಏ ಇಂಥ ಸಂದರ್ಭಕ್ಕೆ ನಾ ಬೆಳೆದ್ರೆ ನನಗೆ ಮಾರ್ಕೆಟ್ ಸಿಗುತ್ತೆ, ನನ್ನ ಬೆಳೆದ ವಸ್ತುವಿಗೆ ಅಲ್ಲಿ ಮಾರ್ಕೆಟ್ ಇದೆ, ಸಾಕಷ್ಟು ಜನ ಬಂದು ಖರೀದಿ ಮಾಡ್ತಾರೆ. ಇದು ಕೂಡ ಮುಂದಾಲೋಚನೆ ಮಾಡಿ ಸಾಕಷ್ಟು ನೀವು ಅನುಭವ ಇದ್ದ ರೈತರಿಗೆ ಅದ್ರ ಬಗ್ಗೆ ಚಿಂತೆ ಇರೋದಿಲ್ಲ. ಆದ್ರೆ ಹೊಸದಾಗಿ ಹೊಸದಾಗಿ ಬೆಳವೆ, ಆದ್ರೆ ಕೆಲವು ರೈತರಿಗೆ ಬೆಳಿಲಿಕ್ಕೆ ಅವಕಾಶ ಇದೆ, ಅವ್ರು ಬೆಳೀತಾ ಇಲ್ಲ. ಇದು ಇದನ್ನ ನಾವು ಮುಂದುವರಿಸೋದಾದ್ರೆ ತಿಮ್ಮಪ್ಪ ಗೌಡ್ರೆ ಒಳ್ಳೆ ಮಾತನ್ನು ಹೇಳಿದ್ರಿ. ಈಗ ಮಾರುಕಟ್ಟೆ, ನನಗೆ ಸಮೀಪದ ಮಾರುಕಟ್ಟೆ ಯಾವುದಿದೆ ಅನ್ನೋದು ಬಹಳ ಮುಖ್ಯ. ಈಗ ಬೆಂಗಳೂರು ಗ್ರಾಮಾಂತರದ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದ್ರೆ ಆನೆಕಲ್ಲಿದೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ರಾಮನಗರದ ಸುತ್ತಮುತ್ತಲು ನೀವು ತರಕಾರಿಗಳು ಮತ್ತು ಹೂವಿನ ಬೆಳೆಗಳನ್ನು ನೀವು ಹೇಳಿದಾಗೆ ಅಲ್ಲಿ ಜಮೀನಿಗೆ ಬೇಡಿಕೆ ತುಂಬ ಜಾಸ್ತಿ ಇದೆ. ಕಾಲು ಎಕರೆ ಆದರೂ ಇರಲಿ, ಅರ್ಧ ಎಕರೆಯ ರೈತನೂ ಆದರೂ ಆಗಲಿ, ಯಾವುದೋ ಒಂದು ಬೆಳೆಯನ್ನು, ತೋಟಗಾರಿಕಾ ಬೆಳೆಯನ್ನು ನೆಚ್ಚಿಕೊಳ್ಳದೆ ಆ ರೈತ ಇರತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನೀವು ಹೇಳಿದಾಗೆ ಕಾಲಕಾಲಕ್ಕೆ ಸೀಸನ್ ವೈಸ್, ಈಗ ಯಾವ ಒಂದು ಹಬ್ಬಗಳ ಒಂದು ಸೀಸನ್ಗೆ ಯಾವ ಹೂವಿಗೆ ಬೇಡಿಕೆ ಇದೆ ಅನ್ನೋದನ್ನು ನೋಡಿಕೊಂಡು ನೀವು 10 ಗುಂಟೆ ಅಂದರೆ ಕಾಲು ಎಕರೆ ಅಷ್ಟೇ ಪ್ರದೇಶಕ್ಕೆ ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ನೀವು ಅತಿ ಹೆಚ್ಚು ಲಾಭ ಗಳಿಸಲಿಕ್ಕೆ ಅವಕಾಶಗಳಿದೆ. ಮತ್ತೆ ಯಾರೋ ಒಬ್ಬ ಎಕ್ಸ್, ಒಬ್ಬ ರೈತ ಬೆಳೆದ ಅಂತ ಹೇಳಿ ನಾವು ಇಡೀ ಊರೆಲ್ಲ ಒಂದನ್ನೇ ಈರುಳ್ಳಿನೇ ಹಾಕೋದು ಅಲ್ಲ. ಇದು ನಮ್ಮಲ್ಲಿ ಇದು ಸ್ವಲ್ಪ ಬದಲಾವಣೆ ಆಗಿದೆ. ಏನು, ನಾವು ಒಂಥರ ಅದಕ್ಕೆ ಮಾರು ಹೋಗ್ಬಿಡ್ತೇವೆ, ಆ ಒಂದು ಸಂಸ್ಕೃತಿ ತರದ್ ಬೇಡ. ನಮ್ದು ಸಮಗ್ರ ಪದ್ಧತಿ, ನಾವು ಯಾವಾಗೂ ಸ್ಥಿರತೆ, ನಾವು ಯಾವಾಗೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಲೇಬೇಕಾಗ್ತದೆ. ಕಾರಣಕ್ಕಾಗಿನೆ ತುಂಬಿದ ಕೊಡ ಇದ್ದಾಗೆ ಅದು, ಹೌದು, ಅವನು ಯಾವ್ದಕ್ಕೂ ಮಳೆ ಬಂದ್ರೂ ಹೆದರಲ್ಲ, ಮಳೆ ಇಲ್ಲ ಅಂದ್ರೂ ಹೆದರಲ್ಲ. ಆ ತರ ಈಗ ಸಂಸ್ಕೃತಿ ಆದಾಗ ನೀವು ಆಗ್ತದೆ, ಆಗಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ಈ ಸಾರಿ ನಾ ಮಳೆ ಬಿದ್ದಿಲ್ಲ, ಈ ಸಾರಿ ನಾ ಬೆಳೆಯಲ್ಲ, ಈ ತರ ಅಲ್ಲ. ನೀವು ಪ್ರಯತ್ನ ನಿರಂತರವಾಗಿ ಮಾಡಿದಾಗ ಮುಂದೆ ಅದು ನಿಮ್ಮ ಕೊಟ್ಟೆ ಕೊಡುತ್ತೆ. ಯಾಕಂದ್ರೆ ಆಮೇಲೆ ನೀವು ಸಾಕಷ್ಟು ಉತ್ಪಾದನೆ, ನೀವು ಈಗ ಮಾವಿನ ಬೆಳೆ ಆಗಲಿ ಇನ್ಯಾವುದು ಹೂವಿನ ಬೆಳೆ ಆಗಲಿ ಬೆಳೀತಾ ಹೋದಾಗ ನಿಮಗೆ ಇಂಥ ಕಡೆ ನೀವು ಪೂರೈಕೆ ಮಾಡ್ತೀರಿ ಅಂದ್ರೆ ಅಲ್ಲಿ ಮಾರುಕಟ್ಟೆ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಗೆ ಅದು ತಕ್ಷಣ ಅದಕ್ಕೆ ನಿಮ್ ಗುರುತಕ್ಕೆ ಆಗುತ್ತೆ. ನಿಮ್ ಮಾರುಕಟ್ಟೆ ಗುರುತಿಸಿದ್ರೆ ಮತ್ತೆ ನಿಮ್ ಹಿಡಿಯೋರೇ ಇಲ್ಲ, ಇಂಥ ಸಮಯಕ್ಕೆ ನಮ್ಗೆ ಬಂದು ತಲುಪುತ್ತೆ ಅಂತೇಳಿ ಆ ಮಾರುಕಟ್ಟೆವರೆಗೂ ಕೂಡ ಗೊತ್ತಿರುತ್ತೆ. ನೀವು ಕೂಡ ಮಾತಾಡ್ಕೋತಾ ಎಲ್ಲ ನೀವು ಬೆಂಗಳೂರು ಮಾರುಕಟ್ಟೆಗೆ ತಲುಪಿಸಿ ಅಂತ ದೊಡ್ಡದಲ್ಲ. ಈಗ ಈಗ ಅದಕ್ಕೆ ಹೇಳಿ ನಾನು, ಈಗ ಬೆಂಗಳೂರಿನ ಸುತ್ತಮುತ್ತಲಿನ ಒಂದು ಪ್ರದೇಶಗಳಲ್ಲಿ ನೀವು ಕೋಲಾರದವರೆಗೂ ಕೂಡ, ನಾನು ಹೇಳೋದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಈ ಭಾಗದಲ್ಲಿ ಆನೇಕಲ್ಲು, ರಾಮನಗರ, ಮಾಗಡಿ, ಇದು ನೆಲಮಂಗಲ, ಇಲ್ಲಿ ಮಾರುಕಟ್ಟೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕುಂಬಳಕಾಯಿ ಬೆಳೆಯೋ ಜಾಗದಲ್ಲಿ, ಬೂದುಗುಂಬಳಕಾಯಿ ಬೆಳೆಯೋ ಜಾಗದಲ್ಲಿ, ಅಥವಾ ತರಕಾರಿ ಬೆಳೆಯೋ ಜಾಗದಲ್ಲಿ ಯಾವ ತರಕಾರಿಯನ್ನು ಯಾವ ಸೀಸನ್ನಲ್ಲಿ ನಾವು ಬೇಡಿಕೆ ಇದೆ ಅನ್ನೋದನ್ನು ಸಾಮಾನ್ಯವಾಗಿ ರೈತ ಈಗಾಗಲೇ ತಿಳ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಬೆಳೆಯುವಂತಹ ಪದ್ಧತಿಯನ್ನು ಅವನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಷ್ಟೇ. ತಾವು ಹೇಳ್ದಾಗೆ ಹೂವು, ಎಲ್ಲರೂ ಹೂವನ್ನು ಒಂದನ್ನೇ ಬೆಳೆಯೋದಲ್ಲ. ಬೇಡಿಕೆಗೆ ಸೇವಂತಿಗೆಗೂ ಬೇಡಿಕೆ ಇದೆ, ಚೆಂಡುವುಕ್ಕೂ ಇದೆ, ನಿಮಗೆ ರೋಸ್ಗೂ ಬೇಡಿಕೆ ಇದೆ, ಕಟ್ ಫ್ಲವರು ಇದೆ. ಮತ್ತೆ ಇಷ್ಟೇ ಅಲ್ಲ ಗೌಡ್ರೆ, ವಿಶೇಷವಾಗಿ ಇವತ್ತು ಮಾರುಕಟ್ಟೆ ಬೆಂಗಳೂರು ಹತ್ರ ಇರೋದ್ರಿಂದ ಈ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಆನೇಕಲ್ಲಿನ ರೈತರು ಇವತ್ತಿನ ದಿವಸ ಯಾವ ಲೆವೆಲ್ಗೆ ಹೋಗ್ಲಿಕ್ಕೆ ಅವಕಾಶಗಳಿದೆ ಅಂದ್ರೆ ಆರ್ಕಿಡ್ಗಳಿದೆ, ಆಂಥೂರಿಯಂ ಬೆಳೆ ಇದೆ, ಕಟ್ ಫ್ಲವರ್ಸ್ ಇದೆ, ರೋಸನ್ನ ಎಕ್ಸ್ಪೋರ್ಟ್ ಮಾಡೋವರೆಗೂ ಕೂಡ ಒಂದ್ ಎಕರೆ ಎರಡು ಎಕರೆ ಜಾಗದಲ್ಲಿ ನೀರಾವರಿ ಮಾಡಿರ್ತಕ್ಕಂಥ ರೈತ ಈಗಾಗಲೇ ಕೈ ಹಾಕಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲಿ ವೈಜ್ಞಾನಿಕ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಿಕ್ಕೆ ಅವಕಾಶಗಳಿದೆ ಅನ್ನೋದಕ್ಕೆ ನಾನು ಹೇಳಿದ್ದು. ನೀವು ಎರಡು ಎಕರೆಯಲ್ಲೂ ಕೂಡ ಬೆಳಿಬಹುದು, ಕಾಲೆಕರೆಯಲ್ಲೂ ಬೆಳಿಬಹುದು. ಅಂದ್ರೆ ಸ್ಥಳೀಯ ಮಾರುಕಟ್ಟೆಯನ್ನು ಆಧರಿಸಿ ತಾವು ಹೇಳದಾಗೆ ಆ ಹೂವಿನ ಬೆಳೆಗಳನ್ನ ಸೀಸನ್ಗೆ ತಕ್ಕಂತೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಒಂದು ಭಾಗ. ವರ್ಷವಿಡೀ ನಾವು ಹೂವನ್ನ ಬೆಳೆದು ಬೇರೆ ಕಡೆಗೆ ಕಳಿಸ್ಲಿಕ್ಕೆ, ಬೇರೆ ಮಾರುಕಟ್ಟೆಗೆ, ಉತ್ತರ ಭಾರತಕ್ಕೂ ಕಳಿಸ್ಲಿಕ್ಕೆ, ನಮ್ಮಲ್ಲಿ ಬರ್ತಾ ಇರ್ತಕ್ಕಂಥ ಹೂವುಗಳೆಲ್ಲ ಬೇರೆ ಕಡೆಯಿಂದ ಬರ್ತಾ ಇವೆ, ಫಾರಿನ್ ಕಡೆಯಿಂದ ಇವತ್ತಿನ ದಿವಸ ಹೂ ನಾವು ಆಂತೂರಿಯಿಂದ ತರಿಸ್ಕೊತಾ ಇದೀವಿ. ಬೇಡಿಕೆ ಇದೆ, ನಮ್ಗೆ ಒಂಥರ ಅವಮಾನಕರ ಅಂತಾನೆ. ಹೌದು, ಅವಕಾಶ ಭೂಮಿ ಇಲ್ಲಿ ಬೆಳೆದಿದ್ದು ಹೂಗಳಿಲ್ಲ, ಇಲ್ಲಿ ಸಿಗದಿದ್ದು ಹೂಗಳಿಲ್ಲ, ಅದ್ರಲ್ಲೇ ಸಾಕಷ್ಟು ಸಂಸ್ಕೃತಿ ಬೇಡಿಕೆ ಇದ್ದಾಗ ನಾವು ತರಿಸ್ಕೋ. ಹಣ್ಣು, ಎಷ್ಟು ಹಣ್ಣುಗಳನ್ನ ನಾವು ಇವತ್ತಿನ ಹೊರಗಡೆ ತರಿಸ್ಕೊತಾ ಇದ್ದೀವಿ. ರಾಂಬೂಟಾನ್ ಅಂತ ಹಣ್ಣಾಗಿರ್ಲಿ, ಆಪಲ್ ನಮ್ಮದೇ ಅಲ್ಲ, ಬೇರೆ ದೇಶದ ಆಪಲ್ ಬರ್ತಾ ಇದೆ. ಹೌದು, ಅವಕಾಡೋ, ಹೌದು, ಕಮಲ ಹಣ್ಣು, ಅದನ್ನ ಹಿಂದೆ ಡ್ರಾಗನ್ ಫ್ರೂಟ್ ಅಂತ, ಕಮಲಂ ಫ್ರೂಟ್ ಅಂತ ಹೇಳಿ ಅದನ್ನ ಹೆಸರಿಸಿ ಬೆಂಗಳೂರಿನ ಸುತ್ತಮುತ್ತಲು ಚಿಕ್ಕಬಳ್ಳಾಪುರ ಈ ಕಡೆ ಎಲ್ಲ ಬೆಳೀತಾ ಇದೆ. ಅಂಗಡಿ ಹೋದ್ರು ಅದೇ ಇಟ್ಟಿರ್ತಾರ. ಹೌದು, ಅದು ಒಂದು ಏನೋ ದೇವಲೋಕದಿಂದ ದೂರ ಕಡೆ ಬಂದಿರತಕ್ಕಂತಲ್ಲ, ನಾವು ಬೆಳಿಬಹುದು ಸುಲಭವಾಗಿ. ಮುಸುಂಬಿ ತಳಿಗಳು ಕೂಡ ವಿದೇಶಗಳಿಂದ ಬಂದ, ಪಕ್ಕದ ಜಿಲ್ಲೆಗಳಾಗಿರ್ತಕ್ಕಂಥ ಅನಂತಪುರದಲ್ಲಿ ಕೂಡ ಇವತ್ತಿನ ದಿವಸ ಮೂಸಂಬಿ ಬೆಳಿಬಹುದು, ನಮ್ಮ ರಾಯಚೂರಿನಲ್ಲಿ ಮೂಸಂಬಿ ಬೆಳಿಬಹುದು ಇವತ್ತಿನ ದಿವಸ, ಕಿತ್ತಳೆ ಹೇಗೂ ಇದೆ. ಈ ರೀತಿ ಬೆಳೆ ಪದ್ಧತಿಗಳನ್ನ ತೋಟಗಾರಿಕೆಯಲ್ಲಿ ಅಳವಡಿಸತಕ್ಕಂಥ ಜಾಣ್ಮೆ ರೈತನಿಗೆ ಬಂದ್ಬಿಟ್ರೆ, ತಾವು ಹೇಳಿದಾಗ ಹೂವಾಗಿರ್ಲಿ, ತರಕಾರಿಗಳಾಗಿರ್ಲಿ, ಆಯಾ ಮಾರುಕಟ್ಟೆ, ಆಯಾ ಪ್ರದೇಶ, ನನಗಿರ್ತಕ್ಕಂಥ ವ್ಯವಸ್ಥೆ, ಅವನು ಯೋಚನೆ ಮಾಡಬೇಕು. ಅದು ಯಾರೋ ಬೆಳೆದ್ರು ಅಂತೇಳಿ ನಾನು ಬೆಳೆಯೋದಲ್ಲ. ಇನ್ನು ಒಂದು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ನಮ್ಗೆ ಅನ್ಸಿದ್ದೇನೆಂದ್ರೆ ನಮ್ಮ ರೈತ ಒಂದು ಸಾರಿ ಈ ಮಾರ್ಕೆಟ್ಗೆ ಅಂದ್ರೆ ಮಾರುಕಟ್ಟೆಗೆ ಹೋಗಿ ಅಲ್ಲಿ ಸ್ವಲ್ಪ ನೋಡ್ಕೊ ಬರಬೇಕು, ಅಲ್ಲಿ ಹೇಗಿರ್ತದೆ. ತಾನು ತಗೊಂಡು ಹೋಗಿದಂತ ವಸ್ತು ಅಥವಾ ಏನು ತೆಂಗಿನಕಾಯಿನೋ ಹೂವೋ ತರಕಾರಿನೋ ಇನ್ನೇನೋ ಇದಿರ್ತಾನಲ್ಲ, ಅದಕ್ಕೆ ಯಾವ ತರ ಜನ ಮುಗಿ ಬೀಳ್ತಾರೆ ಇವತ್ತಿನ ದಿವಸ ಸಮಸ್ಯೆ. ಮಾರುಕಟ್ಟೆ ಅಲ್ಲಿ ಆ ಪ್ರಾಂಗಣ ನೋಡ್ಕೊಂಡು ಬಂದಾಗ ಏ ನಾನು ಬೆಳಿಬಹುದಲ್ಲ, ನಮ್ಮನೆ ವಾತಾವರಣದಲ್ಲಿ ಇದ್ದಂತ ವಸ್ತುಗಳೇ ಅಲ್ಲೂ ಇದಾವೆ, ನಾನು ಮಾರ್ಕೊಂಡಿಲ್ಲ ನೋಡಿ. ಖಂಡಿತ ಖಂಡಿತ ಒಳ್ಳೆಯ ಅಂಶ ಅಂತ ಹೇಳಿದ್ರಿ. ಒಂದನ್ನು ಹೇಳ್ತೀವಿ, ಅನಾದಿ ಕಾಲದಿಂದಲೂ ನೀವು ಎಷ್ಟೋ ದಶಕಗಳಿಂದ ನೀವು ನೋಡಿದಾಗ ರೈತ ಆ ಭಾಗದಲ್ಲಿದ್ದು ನಾನೊಂದು ತರಕಾರಿ ಬೆಳೆದು ಬಿಟ್ಟೆ, ನಾನು ತಗೊಂಡೋಗಿ ಪಕ್ಕದ ಮಾರ್ಕೆಟ್ಗೆ ಹಾಕಿಬಿಟ್ಟೆ ಅಂತಕ್ಕಂಥ ಒಂದೇ ಇವತ್ತಿನ ದಿವಸ ಅವರು ತಿಳ್ಕೊಂಡಿರ್ತಕ್ಕಂಥ, ಅದು ತಪ್ಪು. ನೀವು ಹೇಳಿದಾಗೆ ಹೊರಗಡೆಯ ಪ್ರಪಂಚವನ್ನು ಅವನು ನೋಡಬೇಕಾಗ್ತದೆ, ಮಾರುಕಟ್ಟೆಯ ಪದ್ಧತಿಯನ್ನ ನೋಡಬೇಕಾಗ್ತದೆ. ಅದು ನಮ್ಮ ರೈತರಲ್ಲಿ ಜಾಗೃತಿ ಮೂಡಿಸಬೇಕಾಗ್ತದೆ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಏನಾಗಿದೆ ಅಂದ್ರೆ ಈ ಮಾರುಕಟ್ಟೆ ಆ ಕಡೆ ತಲೆನೇ ಹಾಕಲ್ಲ, ಮಾರುಕಟ್ಟೆ ಬಗ್ಗೆ ವಿಷಯನೇ ತಲೆ ಹಾಕಲ್ಲ. ನಾನು ಊರಲ್ಲಿ ಬೆಳೆದೆ, ಪಕ್ಕದ ಮಾರ್ಕೆಟ್ಗೆ ಹಾಕಿದೆ, ಮಾರ್ಕೆಟ್ಗೆ ತಗೊಂಡೋಗಿದ್ದೇನೆ, ಅಲ್ಲಿ ಯಾರೋ ಮಾರ್ಕೋತಾರೆ ಅಷ್ಟೇ. ನಮ್ಮ ವಸ್ತುನೇ ನಾವು ಬಿಕಾರಿ ಮಾಡಿಬಿಡ್ತವೆ. ಹೌದು, ಯಾರು ಅನಾಥರಾಗ ಮಾಡಿಬಿಡ್ತವೆ. ಇವರ ಇದಲ್ಲ, ಇದು ಹೌದು, ಇದೊಂದು ವಸ್ತುವಿನ ನೀವೇ ಕಾಳಜಿ, ಅದು ಮುಗಿಯ ತನಕನೂ ನೀವೇ ಇರ್ಬೇಕಲ್ಲಿ. ಇಲ್ಲಿ ದೌರ್ಭಾಗ್ಯ ಏನಂದ್ರೆ ಗೌಡ್ರೆ, ಅಂದ್ರೆ ನೀವು ಬೆಳೆಯೋದು ಲಾಭ ಬೇರೆಯವ್ರು ಮಾಡ್ಕೊಳ್ಳೋದು. ಹೌದು, ಲಾಭ ಮಧ್ಯವರ್ತಿಗಳಿಗೆ ನಾವೇ ಉತ್ತೇಜನವನ್ನು ಕೊಟ್ಟು ನಾವು ಎಷ್ಟು ಬೆಳೀತಾ ಇದೀವೋ ಬೆಳೆದಷ್ಟೇ ಲಾಭವನ್ನ ಮಧ್ಯವರ್ತಿ ಪಡಿತಾ ಇದ್ದಾನೆ. ಇವತ್ತು ಅವ್ರು ನಮ್ಗಿಂತ ಎರಡರಷ್ಟು ಪಡಿತಾರವರು, ಡಬಲ್ ಪಡಿತಾ ಇದ್ದಾನೆ. ಹೌದು, ಅವನೇ ಇವತ್ತಿನ ದಿವಸ ಎಕ್ಸ್ಪೋರ್ಟ್ಗೂ ಕೂಡ ರೈತನೇ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಮ್ಗೆ ಹೇಳೋದಿಲ್ಲ. ಎಕ್ಸ್ಪೋರ್ಟ್ಗೂ ಕೂಡ ಅವನೇ ಮುಂದಾಳಾಗ್ತಾನೆ, ಮಧ್ಯವರ್ತಿಯೂ ಕೂಡ ಅವನೇ ಆಗಿರ್ತಾನೆ. ಮಾರುಕಟ್ಟೆ ಅಂದ್ರೆ APMC ಅಥವಾ ಮಾರುಕಟ್ಟೆ ಮತ್ತೆ ರೈತನ ಮಧ್ಯ ಅವನು ಅಡ್ಡಗಾಲಾಗಿ ನಿಂತಿರ್ತಾನೆ. ಅಲ್ಲಿಗೆ ಯಾರಿಗೆ ಲಾಭ ಸಿಗ್ಬೇಕೋ ಖಂಡಿತ ರೈತನಿಗೆ ಸಿಗೋದಿಲ್ಲ. ಹೀಗಲ್ಲ, ಇವತ್ತು ನೀವು ಹೇಳಿದಾಗೆ ತಾನು ಮಾರುಕಟ್ಟೆಯ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ಹೊಂದಬೇಕಾಗ. ಅಲ್ಲ, ಅವನು ಮತ್ತೆ ಮತ್ತೆ ಭೇಟಿ ಕೊಡೋದು ಉತ್ತಮ. ಬೆಂಗಳೂರು ಮಾರುಕಟ್ಟೆ ಆಗಿದೆ, ಈಗ ದೊಡ್ಡಬಳ್ಳಾಪುರದಲ್ಲಿ ಹೇಗಿದೆ, ಚಿಕ್ಕಬಳ್ಳಾಪುರದ ಮಾರ್ಕೆಟ್ ಹೇಗಿದೆ, ಪಕ್ಕದ ರಾಜ್ಯದ ಮಾರ್ಕೆಟ್ ಹೇಗಿದೆ. ಈಗೇನು ಪಕ್ಕದ ರಾಜ್ಯಗಳು ಏನ್ ಬಹಳ ದೂರ ಇಲ್ಲ. ಹೌದು, ಅದು ಈಗ ನೋಡಿ ಉತ್ತರ ಕನ್ನಡದವರಿಗೆ ಗೋವಾ ಇದೆ, ಪಕ್ಕದಲ್ಲಿ ಮಹಾರಾಷ್ಟ್ರ ಇದೆ, ಇಲ್ಲಿ ಆಂಧ್ರ ಇದೆ, ನಮ್ಮ ಟೊಮೆಟೋ ಎಲ್ಲ ಸೇರಿ ಚೆನ್ನೈಗೆ ಟೊಮೆಟೋ ಹೋಗ್ತದೆ ಕೋಲಾರದಿಂದ. ಹೌದಲ್ಲ, ಆಂಧ್ರಪ್ರದೇಶದ್ದು ತೆಲಂಗಾಣದ ಒಂದು ಮಾರುಕಟ್ಟೆ ಕೂಡ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಆ ಭಾಗದ ರೈತ. ಆದ್ರೆ ತಾನು ಭೇಟಿ ಕೊಟ್ಟು ನಾನೇ ಅದರಲ್ಲಿ ಇಳಿದಾಗ ಅವನಿಗೆ ಸಮಗ್ರವಾಗಿ ಒಂದು ಚಿತ್ರಣ ಸಿಕ್ಕಿದಾಗ ಮಾತ್ರ ನಾನು ಎಲ್ಲಿ ಮಾರಬೇಕು, ಹೇಗೆ ಮಾರಬೇಕು, ಮಧ್ಯವರ್ತಿ ಹೇಗೆ ನನ್ನನ್ನು ಸುಲಿತಾನೆ, ಅದನ್ನು ಅವನಿಗೆ ಜಾಗೃತಿ ಮೂಡಿಬಿಟ್ರೆ ರೈತ ಖಂಡಿತ ಬೆಳೆಯೋದ್ರ ಜೊತೆಗೆ ಮಾರುಕಟ್ಟೆ ಬಗ್ಗೆ ಜಾಗೃತಿ ಮೂಡ್ದಂಗೆ. ಇನ್ನೂ ಒಂದು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಈಗ ಮಲೆನಾಡು ಭಾಗದಲ್ಲಿ ಸಾಮಾನ್ಯವಾಗಿ ಈಗ ಜೂನ್ ತಿಂಗಳ ಆರಂಭ ಆಯಿತು ಅಂದ ತಕ್ಷಣ ಅಲ್ಲಿ ಯಥೇಚ್ಛವಾಗಿ ಬಾಳೆ ಪೈರು ಬರ್ತದೆ, ಅಲ್ಲಿ ಬಾಳೆ ಬೆಳೆ ಬರ್ತದೆ. ಆದ್ರೆ ಏನಾಗುತ್ತಂದ್ರೆ ಅಲ್ಲಿ ಮಾರುಕಟ್ಟೆ ಸಿಗಲ್ಲ ಅಂತ ಹೇಳಿ ಅವ್ರು ತಾವು ತಿನ್ನಲ್ಲ, ಅಲ್ಲಿ ತೋಟದಲ್ಲೇ ಹಾಗೆ ಬಿಟ್ಟು ಅದು ಕೊಳೆಸಿಬಿಡ್ತಾರೆ. ಇದು ನೋಡಿ, ಇವರಿಗೆ ಎಲ್ಲೋ ಒಬ್ರು ಕಳಪೆ ಮಟ್ಟದ ಹಣ್ಣಾದ್ರೂ ಸಾಕಪ್ಪ, ನಮ್ಗೆ ತಿನ್ನ ಕಷ್ಟಾದ್ರು ಸಿಗ್ತದೆ ಅಂತ ಇಲ್ಲಿ ನಾವು ಕಾಯ್ತಿರ್ತೇವೆ ಇಲ್ಲಿ ದೊಡ್ಡ ದೊಡ್ಡ ಶಹರಗಳಲ್ಲಿ. ಖಂಡಿತ, ಆದ್ರೆ ಅಲ್ಲಿ ರೈತರು ಅಲ್ಲಿ ಯಾರು ಕೇಳಲ್ಲ, ಏನ್ ತಗೊಂಡು ಹೋಗೋದು, ನಮ್ಗೆ ಬೆಲೆ ಸಿಗಲ್ಲ, ನಾವು ಯಾಕೆ ಒಯ್ಯಬೇಕು ಅಂತ ಹೇಳಿ ಅಲ್ಲೇ ಕೊಳಿಸ್ಬಿಡ್ತಾರೆ. ಎಂತ ಖಂಡಿತ, ಇದು ಒಳ್ಳೆಯ ಒಂದು ದುರಂತನೆ ಸತ್ಯ ಅದು. ಆದ್ರೆ ಹೇಳಿದ್ ಇತ್ತೀಚೆಗೆ ಬಾಳೆ ನಿಮ್ಗೆ ಇದೇ ಒಂದೂವರೆ ತಿಂಗಳ ಹಿಂದೆ 120 ರೂಪಾಯಿವರೆಗೂ ಬಾಳೆ ಇತ್ತು, ಏಲಕ್ಕಿ ಬಾಳೆ. ಪಚ್ಚಬಾಳೆ ಎಷ್ಟಿತ್ತು ನೀವು ಗಮನಿಸಿದ್ರೆ ಎಂದೂ 40 ಒಳಗಡೆ ಇಳಿದಿರ್ಲಿಲ್ಲ, 60 ರೂಪಾಯಿವರೆಗೂ ಹಬ್ಬದ ದಿನದಲ್ಲಿ ಹೋಗಿತ್ತು. ಯಾವ ಭಾಗದಲ್ಲಿ ಏಲಕ್ಕಿ ಬಾಳೆಯನ್ನು ನೀವು ಬೆಳೀತೀರಿ, ಮಾರುಕಟ್ಟೆಯಲ್ಲಿದೆ, ಜೊತೆಗೆ ಯಾವ ಬೆಳೆ ಪದ್ಧತಿನಲ್ಲಿ ಬಾಳೆಯನ್ನು ಅನುಸರಿಸಿದ್ರೆ ಯಾವ ತಳಿನಲ್ಲಿ ಹೆಚ್ಚು ಲಾಭ ಬರ್ತದೆ, ಈ ಒಂದು ತಂತ್ರಜ್ಞಾನ ಬೇಸಾಯದ ಬಗ್ಗೆ ಆಯಿತು ಅಂದ್ರೆ ಮಾರುಕಟ್ಟೆ ಮತ್ತೆ ಸೀಸನ್ನು, ಯಾವ ಸೀಸನ್ನಲ್ಲಿ ಆ ಬಾಳೆಗೆ ಧಾರಣೆ ಬರ್ತದೆ, ಏಕ ಬೆಳೆಯಾಗಿ ಬೆಳಿಬೇಕಾ, ಯಾವ ತಳಿ ನಾವು ಹೊಂದಾಣಿಕೆ ಮಾಡಬೇಕು, ನಾನು ಬೆಳೆದಂತ ಬಾಳೆ ಯಾವ ಕಡೆಗೆ ಹೋಗ್ತದೆ, ಮಧ್ಯವರ್ತಿ ತೆಗೆದುಕೊಂಡು ಹೋಗ್ತಾನೆ, ಇದರ ಒಂದು ಜಾಗೃತಿ ರೈತನಲ್ಲಿ ಬೇಕಾಗ್ತದೆ. ಉದಾಹರಣೆಗೆ ಮೈಸೂರು, ಚಾಮರಾಜನಗರ ಈ ಕಡೆ ಬೆಳೆದಂತ ಬಾಳೆ ಸಂಪೂರ್ಣವಾಗಿ ಕೇರಳಕ್ಕೆ ಹೋಗುತ್ತೆ. ನೋಡಿ, ಅಲ್ಲಿ ನೇಂದ್ರ ಬಾಳೆ ಬೆಳೀತಾರೆ, ಅದು ಬೆಂಗಳೂರಿಗೆ ಬರೋದೇ ಇಲ್ಲ, ಬಂದರೂ ಕೂಡ ನಗಣ್ಯ. ಅದು ನಾವು ಗಮನಿಸ್ತಾ ಇರೋ ಹಾಗೆ ಏಲಕ್ಕಿ ಬಾಳೆ ಬೆಳೀತಾರೆ. ಪಚ್ಚಬಾಳೆಯನ್ನ ಏಕ ಬೆಳೆಯಾಗಿ ಬೆಳೆಯುವಂತ ಜಾಗದಲ್ಲಿ ಏನಾಗುತ್ತೆ, ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ವಿಧಾನಗಳನ್ನು ಅನುಸರಿಸಿ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳೀತಕ್ಕಂಥವನು ಕೋಲಾರನೇ ಆಗ್ಲಿ, ತುಮಕೂರೇ ಆಗ್ಲಿ, ನಿಮಗೆ ಚಿಕ್ಕಮಗಳೂರೇ ಆಗ್ಲಿ, ಮಂಡ್ಯನೇ, ಅಂತಹ ಬಾಳೆ ಬೇರೆ ಕಡೆಗೆ ಹೋಗುತ್ತೆ. ಆ ಮಾರುಕಟ್ಟೆಯ ಬಗ್ಗೆ ಅವನು ಸರಿಯಾಗಿ ತಿಳ್ಕೊಂಡ್ರೆ ವರ್ಷವಿಡೀ ಬಾಳೆಯನ್ನ ಬೆಳಿಬಹುದು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡತಕ್ಕಂಥ ವಿಧಾನಕ್ಕೆ ಏನು ಅವನು ಏನಾದರೂ ಸ್ವಲ್ಪ ಜಾಗೃತಿ ಆಗ್ಬಿಟ್ರೆ ಮಾರುಕಟ್ಟೆ ಬಗ್ಗೆ ಅವನಿಗೆ ರೈತರಿಗೆ ಹೆಚ್ಚು ಲಾಭ ಬರಲಿಕ್ಕೆ ಅವಕಾಶಗಳಿದೆ. ಈಗ ಹಾಪ್ಕಾಮ್ಸ್ ಇರಬಹುದು, ಹಾಪ್ಕಾಮ್ಸ್ ಅನ್ನು ಎಷ್ಟು ಬಾಳೆ ಅವರು ಖರೀದಿ ಮಾಡ್ತಾರೆ, ಅದೇ ರೀತಿ ತಾನೇ ಮಾರುಕಟ್ಟೆಗೆ ನೀವು ಹೇಳಿದಾಗೆ ಅವನು ತೊಡಗಿಸಿಕೊಂಡಾಗ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನನ್ನ ಉತ್ಪನ್ನವನ್ನ ಬಾಳೆಯನ್ನ ನಾನು ಸಾಗಾಣಿಕೆ ಮಾಡೋದಾದ್ರೆ ನೀವು ಹೇಳಿದ್ರಲ್ಲ ಮೊದಲು ಬೇಕಾಗಿದ್ದ ಗ್ರಾಹಕರಿಗೆ ಸಿಗೋದಿಲ್ಲ, ಅಲ್ಲಿ ಬೆಳೆದು ಕೊಳಿತಾ ಇರ್ತದೆ ಅಂತ ಹೇಳ್ತೀರಿ, ಅಲ್ಲಿ ಮಾರುಕಟ್ಟೆನೇ ಇಲ್ಲ. ಇಲ್ಲಿ ಮಾರುಕಟ್ಟೆಯ ಬಗ್ಗೆ ಜಾಗರೂಕತೆ ಬೇಕೇ ಬೇಕಾಗ್ತದೆ. ಬಾಳೆ ಒಂದಲ್ಲ, ಪ್ರತಿಯೊಂದು ತರಕಾರಿ ಅವನು ತನ್ನ ಪರಿಸ್ಥಿತಿನೂ ಅದು ಈಗ ಮಾರುಕಟ್ಟೆ ಹೋಗಕ್ಕೂ ಅವನ ಹತ್ರ ತಾಕತ್ ಇರಲ್ಲ. ಹೌದು, ಈ ಬಸ್ತಿಗೆ ಖರ್ಚು ಮಾಡಿಕೊಂಡು ಲಾರಿ ತಗೊಂಡು ಹೋಗಿ ಅದು ಎಲ್ಲ ಅವನಿಗೆ ಸ್ವಲ್ಪ ಅವನು ಸಮಸ್ಯೆಯಲ್ಲೇ ಸಿಗಾಕೊಂಡು ಅಲ್ಲಿ ಒಬ್ಬ ರೈತ ಮಾಡಿದ್ರೆ ಆಗುದಿಲ್ಲ. ಅಲ್ಲ, ಒಬ್ಬ ರೈತ ಪ್ರಾಮಾಣಿಕವಾಗಿ ಅದು ಮಾಡೋದು ಅದು ಮುಖ್ಯನೇ, ಉಳಿದ ರೈತರು ಅವನ ಹೆಜ್ಜೆನ ಏನು ಇದು ಮಾಡ್ತಾರೆ, ಅನುಸರಿಸ್ತಾರೆ. ಆದ್ರೆ ಇಲ್ಲಿ ಒಬ್ಬ ರೈತನು ಇದು ಮುಂದೆ ಹೆಜ್ಜೆ ಇಡ ಹಿಂದೇಟು ಹಾಕಬೇಕಾದ್ರೆ ಯಾರು ಒಬ್ಬ ರೈತ ಇಂಥ ಯೋಚನೆ ಮಾಡಿದಾಗ ಒಂದು ಒಳ್ಳೆ ಹೆಜ್ಜೆ ಇಟ್ಟಾಗ ಇದು ಆರಂಭ ಹಂತ ಅಂತ ಆಗುತ್ತೆ. ಆದ್ರೆ ಅವನು ಮುಂದೆ ಹೋದಾಗೆ ಅವನು ಹಿಡಿಯೋರಿಲ್ಲ, ಅವನು ಹೇಳಿದ್ದೆ ವೇದವಾಕ್ಯ, ಅವನು ಇಟ್ಟಿದ್ದೆ ಘನ ಹೆಜ್ಜೆ ಆಗಿರುತ್ತೆ. ಇಲ್ಲ, ನಮ್ಮ ಒಂದು ಅನುಭವದಲ್ಲಿ ನೀವು ಹೇಳಿದ್ರಿ ಇವತ್ತಿನ ದಿವಸ ಎಷ್ಟು ಸಂಕುಚಿತ ಮನೋಭಾವನೆ ಇದೆ ಅಂತ ಹೇಳಿದ್ರೆ ಬೇಸರದ ಮಾತು ಕೂಡ ತಿಳ್ಕೊಳ್ಬೇಕಾಗ್ತದೆ ಗೌಡ್ರೆ. ಈಗ ನೀವು ಹೇಳಿದ್ರಿ ತಾನು ಮುಂದೆ ಬಂದು ನಾಲೆಡ್ಜನ್ನು ಬಳಸ್ಕೊಂಡಾಗ ನನ್ನ ಫಾಲೋ ಮಾಡ್ತಾರೆ ಜನ ಅಂತ ಹೇಳಿ, ರೈತ ಬುದ್ಧಿವಂತನೇ. ಆದರೆ ಇವತ್ತು ಯಾವ ರೀತಿಯ ಸಂಕುಚಿತ ಮನೋಭಾವ ಕೆಲವು ಕಡೆ ಇದೆ ಅಂತ ಹೇಳಿದ್ರೆ, ನಾನು ಬೆಳೆದಂಥ ತಳಿಯ ಪ್ಯಾಕೆಟನ್ನು, ನಾನು ಬೆಳೆಗೆ ಹಾಕದಂತಹ ಒಂದು ರೋಗಕ್ಕೆ ಹಾಕದಂತಹ ಒಂದು ಔಷಧಿಯನ್ನು, ಕೀಟ ಔಷಧಿಯನ್ನು ಪ್ಯಾಕೆಟ್ ಕೂಡ ಇನ್ನೊಬ್ಬನಿಗೆ ಕಾಣದಂತೆ ಮಾಡಿ ಮುಚ್ಚತಕ್ಕಂಥದ್ರನ್ನ ನಾನು ಕಂಡಿದ್ದೇನೆ. ತಮಾಷೆ ನೋಡಿ, ಇದು ನಾವು ಯಾವಾಗ ಜ್ಞಾನಾರ್ಜನೆಯನ್ನು ನಾವು ಮಾಡುವಂತ ಎಂತ ಸಂಕುಚಿತ, ಎಷ್ಟು ಸಂಕುಚಿತ. ನಾನು ಕಣ್ಣಾರೆ ಕಂಡಿದ್ದೇನೆ, ಇದು ಒಂದು ವರ್ಷದ ಮಾತಲ್ಲ, ಹತ್ತಾರು ವರ್ಷದಿಂದ. ನಾನು ಹಾಕಿದಂತಹ ಶಿಲೀಂಧ್ರ ನಾಶಕ ನಮ್ಮ ಇನ್ನೊಬ್ಬನು ಹಾಕಬಾರ್ದು ಅವನು ತಿಳ್ಕೊಂಡ್ಬಿಡ್ತಾನೆ ಅವನಿಗೆ. ಉದಾಹರಣೆ, ನಾನು ಹಾಕಿದಂತ ಔಷಧಿಯನ್ನ ಇನ್ನೊಬ್ಬ ಹಾಕ್ಬೋದು, ಪ್ಯಾಕೆಟ್ ಅನ್ನ ಅದನ್ನ ಬಚ್ಚಿಡ್ತಕ್ಕಂಥದ್ದು ಮಟ್ಟಿಗೆ ಕೆಲವು ಕೆಲವು ಎಷ್ಟೋ ನೂರಕ್ಕೆ ಸಾವಿರಕ್ಕೆ ಒಬ್ಬ ಒಂದಿರ್ಬೇಕು. ಆದ್ರೆ ಅದನ್ನೇ ಈಗ ನೋಡಿ, ಈಗ ನಮ್ಗೆ ಉದಾಹರಣೆಗೆ ಒಂದು ಉದಾಹರಣೆ ಮಾರುಕಟ್ಟೆ ಹೋಗಿ ನಾವ್ದು ಯಾವ್ದೋ ಪುಣ್ಯಾತ್ಮ ಬೆಳೆದಿದ ಅದು ಗ್ರಾಹಕ ಊಟ ಮಾಡ್ತೇವೆ, ಮತ್ ನಾವು ಆ ರೈತನ ನೆನ್ಸಲ್ಲ ಅಲ್ಲ ಆ ವಿಷಯ. ರೈತ ನಾವು ನೆನೆಸ್ತೀವಿ, ಗ್ರಾಹಕ ನೆನೆಸ್ತಾರೆ. ಮತ್ತೆ ಇವರು ಊರುಗಳಲ್ಲಿ ಇರ್ತಕ್ಕಂಥ ಕೆಲವು ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇದು ಇದು ಸತ್ಯದ ಮಾತು, ಉದಾಹರಣೆ ಕೊಡ್ತೇನೆ. ಕೆಲವು ರೈತರು ಇರ್ತಾರೆ, ಏ ನನ್ನ ಬೆಳೆನ ನನ್ಗೇನು ದುಡ್ಡು ಬೇಡ್ರಪ್ಪ, ಇದನ್ನ ಉಪಯೋಗಿಸ್ಕೊಳ್ರಿ ಅಂತ ಹೇಳೋರು ಸಾವಿರಾರು ರೈತರು ಇದ್ದಾರೆ. ಆದ್ರೆ ಇದನ್ನ ಎಲ್ಲಿ ನಾವು ಜಾಗೃತಿ ಮೂಡಿಸಬೇಕು ಅಂದ್ರೆ, ಮಾಹಿತಿಗೆ ಎಲ್ಲೂ ಕೂಡ ಕೊರತೆ ಇಲ್ಲ, ಇಲಾಖೆಗಳಿವೆ. ಇಲಾಖೆ ಬಗ್ಗೆ ಈಗ ಇಲಾಖೆಗಳು ಕೂಡ, ಈಗ ವಿಶ್ವವಿದ್ಯಾಲಯಗಳು, ಅವುಗಳ ಸಮಗ್ರ ಮಾಹಿತಿ ಕೂಡ ರೈತ ಬಾಂಧವರಿಗೆ ಸಿಕ್ಕಿದ್ರೆ ಅವರು ಇನ್ನೂ ತಮ್ಮ ದಾಪುಗಾಲನ್ನು ಇನ್ನೂ ಹೆಜ್ಜೆ ಹಾಕಬಹುದು. ಖಂಡಿತ ಖಂಡಿತ ನೋಡ್ರೆ, ಇಲ್ಲಿ ತಾವ್ ಹೇಳಿದ್ದು ಒಳ್ಳೇದಾಯ್ತು ಈ ಮಾತು. ಯಾಕಂದ್ರೆ ಈ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ರೈತರ ಆದಾಯ ದ್ವಿಗುಣ ಆಗ್ಲಿ ಅನ್ನೋದೇ ಅವರ ಒಂದು ಹಾರೈಕೆ. ಹೌದು, ಈಗ ಇಲಾಖೆಗಳು ರೈತನ ಬಾಗಿಲಿಗೆ ಹೋಗಿ ಸೇವೆಯನ್ನು ಸಲ್ಲಿಸಿ ಬೀಜ ಗೊಬ್ಬರ ಮತ್ತೆ ಪೋಷಕಾಂಶಗಳನ್ನು ತಿಳುವಳಿಕೆಯನ್ನು ಕೊಡುವಾಗ ನಾನು ಕೂತಿದ್ದ ಜಾಗದಲ್ಲಿ ತಾವು ಬಂದರೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಇವತ್ತಿನ ದಿವಸ ಭೇಟಿ ಕೊಡಬೇಕಾಗ್ತದೆ, ಆಯಾ ಭಾಗದಲ್ಲಿ ಹೋಗ್ಬೇಕಾಗ್ತದೆ. ಆ ಒಂದು ಗ್ರಾಸ್ ರೂಟ್ ಲೆವೆಲಲ್ಲೇ, ಸ್ಥಳೀಯ ಮಟ್ಟದಲ್ಲೇ, ಗ್ರಾಮೀಣ ಭಾಗದಲ್ಲೇ ಅಧಿಕಾರಿಗಳು ರೈತನ ತಾಕಗಳಿಗೆ ಹೋಗಿ ನವೀನ ತಂತ್ರಜ್ಞಾನಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತಹ ಕಾಲಘಟ್ಟ ಇದಾಗಿದೆ. ಮಾಡಲೇಬೇಕಾಗ್ತದೆ, ಇಲ್ಲ ಅಂತ ಹೇಳಿದ್ರೆ ಉಳಿಗಾಲ ಇಲ್ಲ, ತೋಟಗಾರಿಕೆಗೂ ಉಳಿಗಾಲ ಇಲ್ಲ, ಕೃಷಿಗೂ ಇಲ್ಲ. ಅದು ಅಲ್ಲಿ ಬದಲಾವಣೆ ತರಬೇಕು. ಜೊತೆಗೆ ಇವತ್ತಿನ ದಿವಸ ತಂತ್ರಜ್ಞಾನಗಳಿಗೆ ಕೊರತೆ ಇಲ್ಲ, ಅಳವಡಿಸುವಂತಹ ರೈತನಿಗೆ ತಂತ್ರಜ್ಞಾನಗಳನ್ನು ತಲುಪಿಸುವಂತಹ ಈ ಒಂದು ಇದೇನಿದೆ, ಮೆಕ್ಯಾನಿಸಂ ಏನಿದೆ, ಅಲ್ಲಿ ನಾವು ಸೋಲ್ತಾ ಇದ್ದೇವೆ. ಕಾರಣ ಇಷ್ಟೇ, ವಿಶ್ವವಿದ್ಯಾಲಯಗಳು ತಾವು ಹೇಳಿದಾಗೆ, ಕರ್ನಾಟಕ ಒಂದು ತೆಗೆದುಕೊಳ್ಳಿ, ಕೃಷಿ ಮತ್ತೆ ಕೃಷಿ ಆಧಾರಿತ ವಿಶ್ವವಿದ್ಯಾಲಯಗಳು ಆರಿವೆ. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ರೀತಿ ನಾವು ಕಾಣೋದಿಲ್ಲ. ಕೃಷಿ ವಿಶ್ವವಿದ್ಯಾಲಯಗಳನ್ನೇ ನಿಮಗೆ ಉದಾಹರಣೆ ಕೊಡೋದಾದ್ರೆ ಎಷ್ಟು ಜನ ಗೊತ್ತಿದೆ ಇದು ಹೇಳಿ? ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಶಿವಮೊಗ್ಗ ಕೃಷಿ ಮತ್ತೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ಮಹಾವಿಶ್ವವಿದ್ಯಾಲಯ, ಮತ್ತೆ ಬೀದರ್ನಲ್ಲಿ ಪಶುಸಂಗೋಪನೆ ಮೀನುಗಾರಿಕೆ ಇದಕ್ಕೆ ಸಂಬಂಧಪಟ್ಟಂತಹ ವಿಶ್ವವಿದ್ಯಾಲಯ, ಇದು ಕೃಷಿಗೆ ಆರು ವಿಶ್ವವಿದ್ಯಾಲಯಗಳು ಇರುವಾಗ ತಂತ್ರಜ್ಞಾನಗಳಿಗೆ ಕೊರತೆ ಇಲ್ಲ. ಜೊತೆಗೆ IHR ಬೃಹತ್ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕೇಂದ್ರ ಸರ್ಕಾರಕ್ಕಾದರೂ ಕೂಡ ಹೆಸರುಗಡದಲ್ಲಿ ಇರ್ತಕ್ಕಂಥ ಇಡೀ ರಾಜ್ಯಕ್ಕೆ ಅದನ್ನ ಸುಮಾರು 57 ಬೆಳೆಗಳಲ್ಲಿ ಸಂಶೋಧನೆ ಮಾಡ್ತಾ ಇದೆ. ಎಲ್ಲ ಹೂವು, ಹಣ್ಣುಗಳು, ತರಕಾರಿಗಳು, ಔಷಧೀಯ ಸಸ್ಯಗಳು, ಇನ್ಕ್ಲೂಡಿಂಗ್ ಅದರಲ್ಲಿ ಯಾವ್ದಂತಾನೆ ಅಣಬೆಯ ಬೇಸಾಯದ ಬಗ್ಗೆ. ಇದು ಇಷ್ಟು ತೋಟಗಾರಿಕೆ ಬೃಹತ್ ಸಂಸ್ಥೆ ಕೇಂದ್ರ ಸರ್ಕಾರದ್ದಾಯ್ತು. ಇನ್ನು ಆಯಾ ಪ್ರಾಂತೀಯ ಭಾಗಗಳಲ್ಲಿ ಸಂಶೋಧನಾಲಯಗಳಿದೆ. ಕೆಳದಿಶಿ ಉಪನಾಯಕ ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಡೋಂಗೆ ಮೂಡಿಗೆರೆ ಆಗಿರಲಿ, ಹಿರಿಯೂರು ಆಗಿರಲಿ, ಅಥವಾ ಕರಾವಳಿ ಭಾಗದಲ್ಲಾಗಿರಲಿ, ಅದೇ ರೀತಿ ಬಾಗಲಕೋಟೆ ಕೊಪ್ಪಳ ಆಗಿರಲಿ, ಆ ಭಾಗದಲ್ಲಿ ಸಂಶೋಧನಾಲಯಗಳಿವೆ. ಕೃಷಿ ಕಾಲೇಜುಗಳು ಮಾತ್ರ ಅಲ್ಲ, ಸಂಶೋಧನಾಲಯಗಳಿವೆ. ಈಗ ತೋಟಗಾರಿಕೆ ಇದು ನಿಮ್ ಚಾಮರಾಜನಗರ ಮತ್ತೆ ಮೈಸೂರು ಭಾಗಕ್ಕೆ ಹೋದಾಗ ಅಲ್ಲಿ ಇವೆ. ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಗೇರು ಸಂಶೋಧನಾ ಕೇಂದ್ರ ಪುತ್ತೂರಿನಲ್ಲಿದೆ. ಈ ರೀತಿ ಬೆಳೆಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸಂಶೋಧನೆಗೆ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾಲಯಗಳು ಇದೆ, ಡಿಗ್ರಿಗಳನ್ನು ಕೂಡ ಕೊಡ್ತಾರೆ. ಇದೆಲ್ಲವುಗಳ ಜೊತೆಗೆ ಕೇಂದ್ರ ಸರ್ಕಾರದ ಅಂದ್ರೆ ಉದಾಹರಣೆಗೆ IHR ಚಟ್ಟಳ್ಳಿನಲ್ಲಿ ಇರ್ತಕ್ಕಂಥದ್ದು ಆಗಿರೋ ಸಂಶೋಧನಾಲಯ, ಉಳ್ಳಾಲದಲ್ಲಿ ಇರ್ತಕ್ಕಂಥದ್ದು ಗೇರು ಸಂಶೋಧನಾಲಯ, ಇದೇ ರೀತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ಸಂಶೋಧನಾಲಯಗಳು ಆಯಾ ಭಾಗದಲ್ಲಿ ಇವೆ. ಅವುಗಳು ಕೂಡ ರೈತರಿಗೆ ಅವಕಾಶಗಳನ್ನು ಮಾಡಿಕೊಡಬಹುದು. ಅದೇ ರೀತಿ ತರಕಾರಿ ಬೆಳೆಯೋದ್ರ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯ, ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಮೊಗ್ಗ ಮತ್ತು ಬೆಂಗಳೂರು IHR ಎಲ್ಲಾ ಭಾಗಕ್ಕೂ ಕೂಡ ತಂತ್ರಜ್ಞಾನಗಳನ್ನು ತಲುಪಿಸುವಾಗ ತ್ವರಿತವಾದಂತಹ ಕಾರ್ಯಕ್ರಮಗಳನ್ನು ಹಾಕೊಳ್ಳಿಕ್ಕೆ ಅವಕಾಶಗಳಿದೆ, ಮಾಡ್ತಾ ಇದ್ದಾರೆ. ಅದು ಸಾಕಾಗದೇ ಇರಬಹುದು. ಅಂದ್ರೆ ತೋಟಗಾರಿಕಾ ಮೇಳಗಳಿವೆ, ಕೃಷಿ ಮೇಳಗಳಿವೆ, ಮತ್ತೆ ಸಂಶೋಧನಾಲಯಗಳಿಂದ ಬೀಜ ಮತ್ತೆ ಇತರ ಉತ್ಪನ್ನಗಳನ್ನು ಕೊಡಲಿಕ್ಕೆ ಅವಕಾಶಗಳಿದೆ. ಅವುಗಳನ್ನು ಗ್ರಹಿಸುವಂತಹ ಶಕ್ತಿ ಇದೆಯಲ್ಲ ಆಯಾ ಭಾಗದ ರೈತನಿಗೆ. ಯಾವ ಹೂವಿನ ಬೆಳೆಯ ತಳಿ ನನ್ನ ಭಾಗಕ್ಕೆ ಹೊಂದಾಣಿಕೆ ಆಗ್ತದೆ, ಯಾವ ಸಂದರ್ಭದಲ್ಲಿ ಯಾವ ಸೀಸನ್ ಏನನ್ನ ಹಾಕಬೇಕು, ಯಾವ ತರಕಾರಿ, ಅಂದ್ರೆ ತರಕಾರಿ ಅಂದ್ರೆ ಒಂದೇ ಅಲ್ಲ, ಮೆಣಸಿನಕಾಯಿಯನ್ನು ಹತ್ತಾರು ತಳಿ ಇದೆ. ಯಾವುದು ರೋಗ ನಿರೋಧಕ ತಳಿ, ಯಾವ ಭಾಗದಲ್ಲಿ ಯಾವ ರೋಗ ಬರ್ತದೆ, ಅಂದ್ರೆ ಕೀಟ ಮತ್ತೆ ರೋಗಗಳಿಗೆ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿ, ಆ ಸೀಸನ್ ಯಾವುದು. ಈಗ ರಾಗಿ ಅಂದ್ರೆ ಎಲ್ಲ ರಾಗಿ ಒಂದೇ ಅಲ್ಲ, ಮಳೆ ತಡವಾಗಿ ಬಂದಾಗ ಯಾವ ರಾಗಿನ ನಾವು ಹೊಂದಾಣಿಕೆ ಮಾಡ್ತೀವೋ ಅದೇ ರೀತಿ ತರಕಾರಿಗಳಲ್ಲೂ ಇದೆ, ಬೆಂಡೆಕಾಯಲ್ಲೂ ಇದೆ, ಬದನೆಕಾಯಲ್ಲೂ ಇದೆ. ಯಾವ ತಳಿ, ಕಡಿಮೆ ಅಂತರದಲ್ಲಿ ಅಂದ್ರೆ ಕಡಿಮೆ ಸಮಯದಲ್ಲಿ ಬರ್ತಕ್ಕಂತಹ ಅಧಿಕ ಇಳುವರಿಯ ತಳಿ, ಹೈಬ್ರಿಡ್ಗಳು ಇವೆ, ಸ್ಥಳೀಯ ತಳಿಗಳು ಇವೆ. ಆ ಹೊಂದಾಣಿಕೆ ಮಾಡ್ತಕ್ಕಂಥ ಪದ್ಧತಿಗಳು ಏನಿದೆ ಆಯಾ ಭಾಗಕ್ಕೆ ಬೇರೆ ಬೇರೆ ಆಗಿರ್ತದೆ. ಒಟ್ರಾಶಿಯಾಗಿ ಚಿಕ್ಕಮಗಳೂರು ಕಡೂರಿನಲ್ಲಿ ಒಂದೇ ರೀತಿಯ ತರಕಾರಿಯನ್ನು ಬೆಳೆದು ಕೋಲಾರದಲ್ಲಿ ಅದೇ ಪದ್ಧತಿಯನ್ನು ಅನುಸರಿಸಲಿಕ್ಕೆ ಆಗುದಿಲ್ಲ. ಈ ರೀತಿ ತಂತ್ರಜ್ಞಾನಗಳಿಗೆ ಕೊರತೆ ಇಲ್ಲ, ಅಳವಡಿಸುವಂತಹ ಮನಸ್ಸುಗಳು ಬೇಕು. ಆ ಮಾಹಿತಿಯನ್ನು ತಲುಪಿಸುವಂತಹ ಒಂದು ವರ್ಗ ಇವತ್ತಿನ ದಿವಸ ಅವಶ್ಯಕತೆ ಇದೆ. ಇಲಾಖೆಗಳು, ಸಂಶೋಧನಾಲಯಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಈ ರೀತಿ ಆ ರೈತನಿಗೆ ಸಮೀಪ ಹೋದಾಗೆಲ್ಲ ವಿಸ್ತರಣಾ ಚಟುವಟಿಕೆಗಳಿಂದ ರೈತಗೆ ಒಂದು ನೀವು ಹೇಳಿದಾಗೆ ಒಂದು ಧೈರ್ಯ ಬರ್ತದೆ ಅಳವಡಿಸಲಿಕ್ಕೆ. ಆಗ ಮೌಲ್ಯವರ್ಧನೆ ಆಗಿರ್ಬೋದು, ಯಾವಾಗ ಅವುಗಳನ್ನು ಸಂಸ್ಕರಣೆ ಮಾಡೋದಾಗಿರ್ಬೋದು, ಗ್ರೇಡಿಂಗ್ ಮಾಡಿರ್ಬೋದು, ಒಟ್ರಾಶಿಯಾಗಿ ಬೆಳೆದಿದ್ದ ಬೆಂಡೆಕಾಯಿನೆಲ್ಲ ಒಂದು ಏನೋ ಒಂದು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋಗಿ ಬೆಂಗಳೂರು ಮಾರ್ಕೆಟ್ಗೆ ಹೆಸದ್ಬಿಟ್ಟು ಬರೋದಲ್ಲ ಕೊಟ್ಟಿದ ರೇಟಿಗೆ. ಇವತ್ತಿನ ದಿವಸ ರೈತನೇ ಮಟ್ಟದಲ್ಲಿ ಅವನೇ ಗ್ರೇಡ್ ಮಾಡತಕ್ಕಂತಹ ವಿಧಾನಗಳಿದೆ, ಅಲ್ಲಿ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಅವಕಾಶಗಳಿದೆ. ತಾವು ಹೇಳದಾಗೆ ಅದೆಲ್ಲ ಆಗ್ತಾ ಇಲ್ಲ. ಮೌಲ್ಯವರ್ಧನೆ, ವರ್ಗೀಕರಣ, ಪ್ಯಾಕಿಂಗ್, ಈಗ ಮಾವನ್ನೆಲ್ಲ ದುರಿಸ್ಬಿಟ್ಟು ರಾಶಿ ಹಾಕ ಕಾಲ ಹೋಗಿದೆ. ಈ ಕಾಲದಲ್ಲಿ ಯಾವ ರೀತಿ ಕೇಳಬೇಕು, ತೊಟ್ಟಿನಲ್ಲಿ ಹಾಲು ರಸ ಬೀಳದೆ ಇರೋ ಹಾಗೆ ನಾವು ಅದನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ವಿಧಾನನೂ ಇದೆ, ಅಲ್ಲಿ ಆದಾಯ ಜಾಸ್ತಿ ಆಗ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಕೊಯ್ಲೋತ್ತರ ತಂತ್ರಜ್ಞಾನಗಳು, ಸರಳ ತಂತ್ರಜ್ಞಾನಗಳು, ಒಬ್ಬ ಸಣ್ಣ ರೈತ ಒಂದು ಎಕರೆ ಮಾವು ಇರತಕ್ಕಂಥವನು ಕೂಡ ಯಾವ ರೀತಿಯಲ್ಲಿ ಮಾವನ್ನ ಕೊಯ್ಲು ಮಾಡಬೇಕು, ಹಾರ್ವೆಸ್ಟ್ ಮಾಡಬೇಕು, ಗ್ರೇಡಿಂಗ್ ಹೆಂಗ್ ಮಾಡಬೇಕು, ಬಾಕ್ಸ್ ಅಲ್ಲಿ ಇಡಬೇಕು, ಅದೇ ರೀತಿ ತರಕಾರಿಗಳು, ಅದೇ ರೀತಿ ಹೂವು, ರೈತನಿಗೆ ಗೊತ್ತಿದೆ. ಅರೆ ಸುಲಭವಾಗಿ ಸರ್ಕಾರದ ಯೋಜನೆಗಳನ್ನ ಬಳಸಿಕೊಂಡು ಆರ್ಥಿಕ ಲಾಭಾಂಶವನ್ನ ಪಡೆದುಕೊಂಡು ಮಾಡುವಂತಹ ವಿಧಾನಕ್ಕೆ ಹೆಚ್ಚು ಗಮನವನ್ನ ಹರಿಸುವ ಹಾಗೆ ಇಲಾಖೆಗಳು ಮಾಡಬೇಕಾಗ್ತದೆ, ಅಧಿಕಾರಿಗಳು ಕೂಡ ಮಾಡಬೇಕಾಗ್ತದೆ. ಅದಾಗ್ತಾ ಇಲ್ಲ, ಅಲ್ಲಿ ಕೊರತೆ ಇದೆ. ಅವನು ಅರ್ಧ ಎಕರೆಯ ಒಬ್ಬ ತರಕಾರಿಯವನೇ ಆಗಲಿ, ಹಣ್ಣಿನ ಬೆಳೆ ಅವನೇ ಆಗಿರ್ಲಿ, ಆದ್ರೆ ಈ ವರ್ಗೀಕರಣ, ಕೊಯ್ಲೋತ್ತರ ತಂತ್ರಜ್ಞಾನ ಲಾಸ್ ಆಗೋದ್ರನ್ನ ನಾವು ಹೀಗೆ ನಾವು ತೋಟಿ ಮಾಡಬಹುದು. ಬೇಸಾಯ ಮಾಡೇ ಮಾಡ್ತಾನೆ ರೈತ, ಇಲ್ಲ ಅನ್ನೋದಲ್ಲ. ಇವಾಗಿನ ಕಾಲಘಟ್ಟದಲ್ಲಿ ಬೇಸಾಯದ ಜೊತೆ ಜೊತೆಗೆ ಮೌಲ್ಯವರ್ಧನೆ, ಕೊಯ್ಲೋತ್ತರ ತಂತ್ರಜ್ಞಾನ, ನೀವು ಹೇಳಿದಾಗೆ ಮೊದಲೇ ಹೇಳಿದಾಗೆ ಮಾರುಕಟ್ಟೆ, ಯಾವ ಮಾರುಕಟ್ಟೆಗೆ ಯಾವ ರೀತಿ ನಾನು ಸಿದ್ಧತೆಯನ್ನ ರೆಡಿ ಮಾಡ್ಕೊಳ್ಬೇಕು, ಮಾನಸಿಕವಾಗಿ ಅವುಗಳನ್ನ ಒದಗಿಸುವಾಗ ಮಾಗಿಸುವಂತ ತಂತ್ರಜ್ಞಾನ. ನಾವು ಒಬ್ರು ಕೇಳಿದ್ವಿ, ಹೂ ಬಂದಾಗೆ ಅಮೆರಿಕದಿಂದ ಒಬ್ಬ ಗೆಳೆಯನ್ನ ಕರೆಸಿದ್ನಂತೆ, ಏ ನಮ್ಗೆ ಇದು ಚೆನ್ನಾಗಿದೆ, ಇದು ಮಲ್ಲಿಕಾ ತಳಿ ಇದೆ, ಒಳ್ಳೆ ಹೂ ಬಂದಿದೆ, ನಮ್ಗೆ ಈ ಸಾರಿ ಬೇಕು ಅಂತೇಳಿ. ಆಗ್ಲೇ ರೈತನ ಹೊಲಕ್ಕೆ ಬಂದು ಅವನು ನನಗೆ ಇಷ್ಟು ಬೇಕು, ಈ ಭಾಗದಲ್ಲಿ 5 ಟನ್ ಬೇಕು ಅಂತ ಹೇಳಿ ಆಗ್ಲೇ ಅವನು ದುಡ್ಡು ಎಲ್ಲ ಕೊಟ್ಟು ಹೋಗಿದ್ದಾನೆ. ಖಂಡಿತ ಖಂಡಿತ, ಇದನ್ನ ಕೆಲವು ಭಾಗದಲ್ಲಿ ಕೆಲವು ಅಧಿಕಾರಿಗಳು ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತೋಟಗಾರಿಕಾ ಇಲಾಖೆಗೆ ಸಂಬಂಧಪಡುವ ಹಾಗೆ ಕೊಪ್ಪಳ ಮತ್ತೆ ಬಿಜಾಪುರದ ಭಾಗದ ರೈತರು, ದಾಳಿಂಬೆ ಆಗಿರ್ಲಿ, ಕೊಪ್ಪಳದ ರೈತರು ತಾವು ಮಾವು ಮತ್ತೆ ಇತ್ಯಾದಿಗಳನ್ನ ಈ ರೀತಿ ಪ್ರಾರಂಭದಲ್ಲೇ ಇತರ ಎಕ್ಸ್ಪೋರ್ಟರ್ಗಳನ್ನು ಕರೆದು ಮಾರುಕಟ್ಟೆಯನ್ನ ಒದಗಿಸ್ತಕ್ಕಂತಹ ಮಧ್ಯವರ್ತಿ ಅನ್ನೋದು ಬೇಡ, ನಾವು ಅಲ್ಲಿ ಖರೀದಿದಾರರನ್ನ ಕರೆದು ರೈತರ ಜೊತೆನಲ್ಲಿ ಸಂಪರ್ಕವನ್ನು ಬೆಳೆಸಿ ಅವರ ವಿಳಾಸಗಳನ್ನು ಕೊಟ್ಟು ಅಷ್ಟು ಜಾಗೃತಿಯನ್ನು ಮೂಡಿಸ್ತಾ ಇರತಕ್ಕಂತಹ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕೂಡ ಇದ್ದಾರೆ ಕೆಲವು ಜಿಲ್ಲೆಗಳಲ್ಲಿ. ಇಲ್ಲ, ಅದಾಗ್ತಾ ಇದೆ. ಆ ಕಾರಣದಿಂದ ಬೇರೆ ಹೆಚ್ಚಿನ ಮಾಹಿತಿಯನ್ನ ತಗೋತಾ ಹೋದ್ರೆ ಅವರಿಗೆ ಆಗ್ತದೆ, ಅದು ಸ್ವಲ್ಪ ಹೆಚ್ಚಾಗಿ ಆಗ್ಬೇಕಾಗಿದೆ. ಸ್ವಲ್ಪ ಓದ್ಕೊಳ್ಳೋದು, ಸ್ವಲ್ಪ ಆ ಕಡೆ ಈ ಕಡೆ ಭೇಟಿ ಕೊಡೋದು, ಜನರ ಜೊತೆಗೆ ಮಾತಾಡೋದು, ಅಂದ್ರೆ ಅಧಿಕಾರಿಗಳ ಜೊತೆ ಸಂಪರ್ಕ, ಇದೆಲ್ಲ ಇದ್ರೆ ಅವರು ತಮ್ಮ ಒಂದು ಆದಾಯ ದ್ವಿಗುಣಗೊಳಿಸಿಕೊಳ್ಳಕ್ಕೆ ಅವರ ಹತ್ರ ಸಾಧ್ಯತೆ ಇದೆ. ಖಂಡಿತ, ಇದು ಒಂದು ಉದಾಹರಣೆ ಹೇಳೋದಾದ್ರೆ, ತಾವು ಬೆಂಗಳೂರಿನ ಸುತ್ತಮುತ್ತಲಿನ ಮಾರುಕಟ್ಟೆ ಬಗ್ಗೆ ನಾವು ಮಾತಾಡಿದ್ವಿ. ಈ ತಾವು ಹೇಳಿದಾಗೆ ಕೊಪ್ಪಳ, ಬಿಜಾಪುರ ಈ ಭಾಗದಲ್ಲಿ ನಾವು ನೋಡೋದಾದ್ರೆ, ಬೆಳಗಾವಿ ಭಾಗದಲ್ಲಿ ಸಾಂಗ್ಲಿ ಮಹಾರಾಷ್ಟ್ರದ ಮಾರುಕಟ್ಟೆಗೆ ಅಲ್ಲಿನ ಪಪಾಯ, ದಾಳಿಂಬೆ ಇತ್ಯಾದಿಗಳು ಹೋಗ್ತಾ ಇದ್ದಾವೆ. ಮಾವು ಕೂಡ, ಕೇಸರ್ ಅಂತಕ್ಕಂಥ ಮಾವನ್ನ ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ಬರೋದೇ ಇಲ್ಲ, ಕೊಪ್ಪಳ ಕಡೆ ಬೆಳೀತಕ್ಕಂಥವ್ರು ಅವರು, ಬೆಳಗಾಂನವರು ಇವರೆಲ್ಲ ಹೌದು, ಮಹಾರಾಷ್ಟ್ರದ ಮಾರುಕಟ್ಟೆಗೆ ಪ್ಯಾಕೆಗಳ ಮುಖ ಮುಖಾಂತರ ಹೋಗಿ ಆ ರಾಜ್ಯಗಳ ಜನ ಬಂದು ನಿಮ್ಗೆ ಬುಕ್ ಮಾಡ್ತಕ್ಕಂಥದ್ದು ಕೂಡ ಇದೆ. ಇದು ಜಾಗೃತಿ ಆಯ್ತು. ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ತೋಟಗಾರಿಕಾ ಬೆಳೆಗಳಿಂದ ರೈತ ಬಾಂಧವರು ತಮ್ಮ ಆದಾಯವನ್ನ ಹೆಚ್ಚಿಸುವುದು ಹೇಗೆ, ಹೇಗೆ ಹೆಚ್ಚು ಮಾಡಿಕೊಳ್ಬಹುದು, ಈ ಒಂದು ದಿಶೆಯಲ್ಲಿ ತಮ್ಮದೇ ಆದ ಒಂದು ಅನುಭವದ ಮಾತನ್ನ ಆಕಾಶವಾಣಿಗೆ ಬಂದು ತಿಳಿಸಿಕೊಟ್ಟಿದ್ದೀರಿ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಇನ್ನು ಕೆಲವೊಬ್ಬರು ರೈತರು ಇರ್ತಾರೆ ನಾರಾಯಣ ಸ್ವಾಮಿ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿ ನಿರೀಕ್ಷಿಸುತ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ತುಂಬಾ ಸಂತೋಷ, ಅವಕಾಶ ಒದಗಿಸಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಬೆಂಗಳೂರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಸಂಪರ್ಕ ಸಂಖ್ಯೆ 9480290345 9480290345. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತೋಟಗಾರಿಕೆ ಬೆಳೆಗಳಿಂದ ರೈತರ ಆದಾಯ ಹೆಚ್ಚಿಸುವುದು ಹೇಗೆ, ಈ ಕುರಿತು ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ಇದೀಗ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಗಡಿಗರಿಂದ ಭಜನೆ ಪದ. ತೊಳೆದು ನಾನು ಮಡಿಯುಟ್ಟು ಬರಲೆ, ಮೈಯ ತೊಳೆದು ನಾನು ಮಡಿಯುಟ್ಟು ಬರಲೆ, ಮೈಯೊಳಗೆ ಕಾಮ